ನಮ್ಮ ರೈತರು, ರೈತ ಉತ್ಪಾದಕ ಸಂಘಟನೆಗಳು ಈ ತಾಂತ್ರಿಕತೆಗಳನ್ನು ಯಾವ ರೀತಿ ಪಡೆದುಕೋಬಹುದು, ಪಡೆದದ್ದನ್ನು ಯಾವ ರೀತಿ ಅಳವಡಿಸ್ಕೊಂಡು ಹೆಚ್ಚಿನ ಆದಾಯವನ್ನು ಪಡ್ಕೋಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಸ್ವಲ್ಪ ನಿಮ್ಮ ಬಗ್ಗೆ ಹೇಳಿ ಡಾಕ್ಟರ್ ಗೋವಿಂದ ರಾಜ್ ಅವರೇ. ನಾನು ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಸುಮಾರು 25 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮ ವಿದ್ಯಾಭ್ಯಾಸ? ವಿದ್ಯಾಭ್ಯಾಸ MSc ಕೆಮಿಸ್ಟ್ರಿ, ಆಮೇಲೆ PhD ಫುಡ್ ಸೈನ್ಸ್ ಮಾಡಿದ್ದೆ. ಓಕೆ, ಈ ಎಣ್ಣೆ ಬೀಜಗಳ ವಿಭಾಗದಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡಿದ್ರಿ? ಎಣ್ಣೆ ವಿಷಯಗಳಲ್ಲಿ ಸುಮಾರು 25 ವರ್ಷಗಳ ಕಾಲ ಪ್ರೊಸೆಸಿಂಗಲ್ಲಿ, ಎಣ್ಣೆ ಬೀಜಗಳಿಂದ ಮೌಲಾಧಾರಿತ ಪ್ರಾಡಕ್ಟ್ಸು ಮತ್ತು ಪ್ರೋಟೀನು ಇವುಗಳನ್ನು ಸಂಸ್ಕರಿಸುವ ವಿಧಾನಗಳ ಬಗ್ಗೆ ತುಂಬ ಸಂಶೋಧನೆಯನ್ನು ಮಾಡ್ತಾ ಇದ್ದೀನಿ. ಯಾವ್ಯಾವ ಎಣ್ಣೆ ಬೀಜಗಳ ಬಗ್ಗೆ ತಾವು ಕೆಲಸ ಮಾಡಿರ್ಬೋದು? ಕಡಲೆ ಬೀಜ, ಆಮೇಲೆ ಸೋಯಾಬೀನು, ಆಮೇಲೆ ಸಾಸಿವೆ, ಆಮೇಲೆ ಅಗಸೆ ಬೀಜ, ಹುಚ್ಚೆಳ್ಳು, ಇವುಗಳನ್ನು ಪ್ರೊಸೆಸಿಂಗ್ ಮಾಡುವುದು, ಅವುಗಳ ಹೊಟ್ಟು ಸೂರ್ಯಕಾಂತಿ ಅವುಗಳ ಹೊಟ್ಟು ತೆಗೆಯುವುದು, ಬೇರೆ ಬೇರೆ ಬೀಜಗಳಲ್ಲಿ ಬೇರೆ ಬೇರೆ ಅವುಗಳ ಮಾರ್ಫಾಲಜಿ ಅಂತಾರೆ ಇಂಗ್ಲಿಷಲ್ಲಿ, ಅವುಗಳ ಕಾಂಪೋಸಿಷನ್ ಬೇರೆ ಆಗುತ್ತೆ. ಈಗ ನೀವು ಸೋಯಾಬೀನನ್ನು ನೋಡಿ, ಒಳಗಡೆ ತೆಳುವಾದ ಹೊಟ್ಟಿರುತ್ತೆ. ಸನ್ಫ್ಲವರ್ ಸೂರ್ಯಕಾಂತಿಯಲ್ಲಿ ನೋಡಿದರೆ ತುಂಬ ಗಟ್ಟಿಯಾಗಿರುತ್ತೆ. ಸೊ ಅವುಗಳ ಒಳಗಡೆಯ ಕೆರ್ನೆಲ್ ಅಂತೇವೆ ನಾವು, ಅವುಗಳನ್ನು ಪ್ರತ್ಯೇಕಿಸುವಿಕೆಗೆ ಬೇರೆ ಬೇರೆ ವಿಧಾನಗಳಿವೆ, ಅವುಗಳ ಮೆಷಿನ್ಸು ಎಲ್ಲ ಇವೆ. ಈಗ ಅಗಸೆ ಬೀಜ ಅಂತೀವಿ, ಅಗಸೆ ಬೀಜವನ್ನು ಎಣ್ಣೆ ಬೇಕು ಅಂತಿದ್ರೆ ಹಾಗೇನೆ ಅವುಗಳನ್ನು ಪ್ರೆಸ್ ಮಾಡ್ತಾರೆ, ಎಕ್ಸ್ಪೆಲ್ಲಿಂಗ್ ಅಂತೇವೆ, ಅಥವಾ ಘಾನಿ ಗಾಣದಲ್ಲಿ ತೆಗೀತಾರೆ. ಅದರಿಂದಾಗಿ ಹೊಟ್ಟಿನ ಅಂಶಗಳು ಎಣ್ಣೆಯ ಜೊತೆ ಸೇರಿಕೊಳ್ಳುತ್ತೆ, ಆವಾಗ ಎಣ್ಣೆ ಕ್ವಾಲಿಟಿ ಅಷ್ಟು ಚೆನ್ನಾಗಿರೋದಿಲ್ಲ. ಅದಕ್ಕೆ ನಾವು ಈಗ ಫ್ಲ್ಯಾಕ್ಸೀಡ್ ಅಂತೀವಿ, ಅಗಸೆ ಬೀಜದಲ್ಲಿ ಉತ್ತಮವಾದ ಪ್ರೊಸೆಸಿಂಗ್ ವಿಧಾನಗಳು ಇಲ್ಲ, ಆ ಬಗ್ಗೆನೂ ನಾವು ಸಂಶೋಧನೆ ಮಾಡಿದ್ದೇವೆ. ಕಡಲೆ ಬೀಜದಲ್ಲಿ ಅಂದರೆ ಒಂದು ಪ್ರಾಡಕ್ಟ್ ಇದೆ, ಅದಕ್ಕೆ ಪೀನಟ್ ಬಟರ್ ಅಂತೀವಿ, ಪೀನಟ್ ಬಟರ್ ಅನ್ನು ತಯಾರಿಸುವ ಬಗ್ಗೆ ನಾವು ತುಂಬ ಸಂಶೋಧನೆ ಮಾಡಿದ್ದೇವೆ. ಯಾಕೆಂದರೆ ಕಡಲೆ ಬೀಜದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ತಾರೆ, ಆದರೆ ನಮ್ಮ ದೇಶದಲ್ಲಿ ಬಟರ್ ರೂಪದಲ್ಲಿ ಉಪಯೋಗ ಇಲ್ಲ. ಬಟರ್ ಮಾಡಿದರೆ ಸ್ಯಾಂಡ್ವಿಚ್ಚು, ಬ್ರೆಡ್ಡು, ಬೇರೆ ಬೇರೆ ರೀತಿಯ ನ್ಯೂಟ್ರಿಷನಲ್ ಕಾಂಪೊನೆಂಟ್ ಅಂತೀವಿ ನಾವು ಹಾಕಿದರೆ, ಆ ಬಟರ್ ಕ್ವಾಲಿಟಿ ತಿನ್ನೋದರಿಂದ ಹೆಲ್ತ್ ಬೆನಿಫಿಟ್ಸ್ ಎಲ್ಲರಿಗೂ ಬರುತ್ತೆ. ಕಡಲೆ ಬೀಜವನ್ನು ಹಾಗೇನೆ ರೋಸ್ಟಿಂಗ್ ಎಲ್ಲ ಮಾಡಿ ತಿನ್ಬಹುದು, ಆದರೆ ಕಡಲೆಯನ್ನು ಬಟರ್ ರೂಪದಲ್ಲಿ, ಬೇರೆ ಬೇರೆ ಪ್ರೊಸೆಸ್ಗಳಿವೆ, ಸಪೋಸ್ ಜಪಾನ್ ಹೋಗಿ, US ಹೋಗಿ, ಪ್ರಥಮವಾಗಿ ಪೀನಟ್ ಬಟರ್ ಅನ್ನು USA ಮಾಡಿದರು. ಇಂಡಿಯಾದಲ್ಲಿ ಹೀಗೇನೆ ಅಂದರೆ ಉನ್ಯಾದಲ್ಲಿ ಪ್ರೆಸ್ಸಿಂಗ್ ಆಯಿಲ್ ಎಣ್ಣೆಯನ್ನು ಕರ್ನಾಟಕದಲ್ಲಿ ಉಪಯೋಗಿಸ್ತಾರೆ. ಅದು ಹೋದ ಮೇಲೆ ನಮಗೆ ಪ್ರೋಟೀನ್ ರಿಚ್ ಪ್ರಾಡಕ್ಟ್ ಬರುತ್ತೆ, ಅದರ ಉಪಯೋಗ ಯಾವುದೇ ರೈತರಿಗೂ ಅಷ್ಟು ಮಾಹಿತಿ ಇಲ್ಲ. ಅದರ ಪ್ರೋಟೀನ್ ಕ್ವಾಲಿಟಿಗೆ ಸೋಯಾಬೀನ್ ಪ್ರೋಟೀನು, ಕಡಲೆ ಬೀಜದ ಪ್ರೋಟೀನು ತುಂಬ ಉತ್ತಮವಾದದ್ದು. ಈಗ ನೀವು ಪ್ರೋಟೀನ್ ಅಂದ ತಕ್ಷಣ ನಮಗೆ ಒಳ್ಳೆ ಪ್ರೋಟೀನ್ ಅನ್ನೋದು ಒಂದು ಮಿಲ್ಕ್, ಅದು ಬಿಟ್ಟರೆ ಎಗ್. ಸೊ ಸೋಯಾಬೀನು ಮತ್ತು ಕಡಲೆ ಬೀಜದ ಪ್ರೋಟೀನಿನ ಕ್ವಾಲಿಟಿ ಅದೇ ಮಟ್ಟದಲ್ಲಿ ಇದೆ. ಸೊ ಅದನ್ನು ಸಂಸ್ಕರಿಸಬೇಕು ನಾವು, ಅದರಿಂದ ಪ್ರೋಟೀನನ್ನು ತೆಗಿಬೇಕು, ತೆಗೆದು ಬೇರೆ ಪ್ರೋಟೀನ್ ಯುಕ್ತ ಪ್ರಾಡಕ್ಟ್ಗಳಲ್ಲಿ ಹಾಕಿದ್ರೆ ಅದರ ಉಪಯೋಗವನ್ನು ಪಡಿಬಹುದು. ಹಾಗೆ ತಿಂದ್ರೆ ಸಿಗಲ್ಲ ಅಂತೀರಾ? ಹಾಗೆ ತಿಂದ್ರೆ ಸಿಗುತ್ತೆ, ಆದರೆ ಹಾಗೇನೆ ಯಾರು ತಗೊಳ್ಳೋದಿಲ್ಲ. ಈಗ ಹಿಟ್ಟು ನಮಗೆ ಯಾವುದೇ ವಸ್ತುವನ್ನು ಹಾಗೇನೆ ಅದು ತಿನ್ನುವುದಕ್ಕೆ ನಮಗೆ ಇಷ್ಟಪಡಬೇಕು. ಈಗ ನ್ಯೂಟ್ರಿಷನಲಿ ಉತ್ತಮವಾಗಿರುವುದೇನೆ, ಈಗ ಮಕ್ಕಳಿಗೆ ಕೊಡ್ತೀವಿ ಇದು ಒಳ್ಳೆಯದು ತಿನ್ನಿ ಅಂದರೆ ಮಕ್ಕಳು ತಿನ್ನೋದಿಲ್ಲ. ಯಾವುದೋ ಒಂದು ಪ್ರಾಡಕ್ಟ್ ಹಾಕಿರ್ತಾರೆ ದೊಡ್ಡ ಲೇಬಲ್ ಎಲ್ಲ ಹಾಕಿ ಹಾಗೆ ಎಲ್ಲ, ಅದು ಉತ್ತಮವಾಗಿ ಇಲ್ಲದೇ ಹೋದರೂ. ಈಗ ಹಿಂದೆ ನಾವು ಕೇಳಿರ್ಬೋದು ಯಾವುದು ನೂಡಲ್ಸ್ ವಿಚಾರನ ಕೇಳಿರ್ಬೋದು, ಅದರ ಮೇಲೆ ಬೇರೆ ಬೇರೆ ಮಾಹಿತಿಗಳು ಬರ್ತಾ ಇತ್ತು, ಅದು ಉಪಯುಕ್ತವಾಗಿದೆಯೋ ಇಲ್ಲವೋ ಅನ್ನೋದು ಹೇಗೆ, ಅದರಲ್ಲಿರೋ ಕಾಂಪೊನೆಂಟ್ಸ್ ನ್ಯೂಟ್ರಿಷನಲ್ಲಿ ಯಾವುದೇ ರೀತಿಯ ಅನ್ವಾಂಟೆಡ್ ಮೆಟೀರಿಯಲ್ ಇರಬಾರದು, ಅಂದರೆ ಟಾಕ್ಸಿಕ್. ಈಗ ಸೋಯಾಬೀನ್ ಅಂತೇವೆ ನಾವು, ಪ್ರೊಸೆಸಿಂಗ್ ಮೆಥಡ್ ಡೆವಲಪ್ ಮಾಡಿದ್ದೀವಿ. ಯಾಕೆ ಈಗ ಸೋಯಾಬೀನ್ ಎಣ್ಣೆ ತೆಗೆದ ಮೇಲೆ ಇರುವುದರಲ್ಲಿ ಟ್ರಿಪ್ಸಿನ್ ಇನ್ಹಿಬಿಟರ್ ಅಂತಾರೆ, ಅದರಿಂದಾಗಿ ನಮ್ಮ ಜೀರ್ಣಶಕ್ತಿಗೆ ತೊಂದರೆ ಆಗುತ್ತೆ. ಅದನ್ನು ಹೇಗೆ ಇನ್ಆಕ್ಟಿವೇಟ್ ಮಾಡೋದು, ಅದನ್ನು ತೆಗೆಯುವುದು ಹೇಗೆ, ಸಪೋಸ್ ಟೋಸ್ಟಿಂಗ್ ಅಂತೀವಿ, ರೋಸ್ಟಿಂಗ್ ಅಂತೀವಿ, ಆವಾಗ ಅದು ಉಪಯುಕ್ತವಾಗುತ್ತೆ. ಏನು ಗ್ರೌಂಡ್ ನಫ್ಟ್ನಲ್ಲಿ ಕಡಲೆ ಬೀಜ, ಅದರಲ್ಲಿ ಅಫ್ಲಾಟಾಕ್ಸಿನ್ ಇರುತ್ತೆ. ನಾವು ಏನೇ ಪ್ರಾಡಕ್ಟ್, ಉದಾಹರಣೆಗೆ ಬಟರ್ ಅಂತೀವಿ ಕನ್ನಡದಲ್ಲಿ, ಬೆಣ್ಣೆ, ಪೀನಟ್ ಬಟರ್, ಕಡಲೆಕಾಯಿ ಬಟರ್ ಅಂತ ಇದೆ ಹೇಳ್ಬೋದು. ಹೌದು, ಅದನ್ನು ನಾವು ಬಟರ್ ತರಾನೇ ಮಾಡಬೇಕು. ಅದಕ್ಕೆ ಟೆಕ್ನಾಲಜಿ ಹೇಗೆ, ಅದನ್ನು ನೀವು ಅಭಿವೃದ್ಧಿ ನಾವು ಅಭಿವೃದ್ಧಿ ಮಾಡಿದ್ದೀವಿ. ಅದರ ಬಗ್ಗೆ ಬೇರೆ ದೇಶಗಳಲ್ಲಿ ವಿವಿಧ ರೀತಿಯ ಪೇಟೆಂಟ್ಗಳಿವೆ. ಅದನ್ನು ಬೇರೆ ಬೇರೆ ಫ್ಲೇವರ್ ಮುಖಾಂತರ, ಉದಾಹರಣೆಗೆ ಐಸ್ ಕ್ರೀಮ್ ಅಂದರೆ ನಾವು ಸ್ಟ್ರಾಬೆರಿ ಅಂತೀವಿ, ವನಿಲ್ಲಾ ಅಂತೀವಿ. ನಮಗೆ ಪ್ರತಿದಿನವೂ ಬಟರ್ ಬಗ್ಗೆ ಕ್ವೆರಿ ಬರುತ್ತೆ. ಆ ಥರ ಮಾಡ್ಬೋದಾ, ಜೇನಿರುವುದನ್ನು ಮಾಡ್ಬೋದಾ, ಹನಿ ಹನಿ ಬಟರ್ ಮಾಡ್ಬೋದಾ, ಕ್ರಿಸ್ಪಾಗಿ ಮಾಡ್ಬೋದಾ, ಇನ್ನೂ ಚೆನ್ನಾಗಿ ಬಟರ್ ಥರನೇ ಬಾಲ್ ರೂಪದಲ್ಲಿ ಮಾಡ್ಬೋದಾ, ಬೆಣ್ಣೆ ಇದೆ. ಆಮೇಲೆ ಇದರಲ್ಲಿ ಸೋಯಾಬೀನ್ನಲ್ಲಿ ಪನೀರ್, ಪನೀರ್ ಅಂದರೆ ಸೋಯಾಬೀನ್ ಪ್ರೋಟೀನ್. ಯೂಶ್ವಲಿ ಮಾರ್ಕೆಟಲ್ಲಿ ಪನೀರ್ ಅಮೂಲ್ ಅಲ್ಲೆಲ್ಲ ಕೊಡ್ತಾರೆ, ಅದರಿಂದ ಅದು ಹಾಲಿನಿಂದ ಮಾಡ್ತಾರೆ ಪ್ರೋಟೀನನ್ನು ಪ್ರತ್ಯೇಕಿಸಿ. ಅದೇ ರೀತಿಯಲ್ಲಿ ಸೋಯಾಬೀನ್ ಫ್ಲೋರ್ ಅಂತೀವಿ, ಎಣ್ಣೆ ತೆಗೆದು ನಾವು ಫ್ಲೋರ್ ತೆಗುತ್ತೆ, ಅಂದರೆ ರೈಸ್ ಫ್ಲೋರು ಇದರ ಥರನೇ ಡಿಫ್ಯಾಟೆಡ್ ಫ್ಲೋರ್, ಅದರಿಂದ ನಾವು ಪ್ರೋಟೀನನ್ನು ಪ್ರತ್ಯೇಕಿಸಬಹುದು. ನೀವು ಅದನ್ನು ಹೈಡ್ರಲೈಸ್ ಅಂತ ಹೇಳ್ತೀವಿ, ಹೈಡ್ರಲೈಸ್ ಮಾಡಿದರೆ ಈಸಿಲಿ ಡೈಜೆಸ್ಟಿಬಲ್ ಫಾರ್ಮಲ್ಲಿ ಅದು ಬರುತ್ತೆ. ಓಕೆ ರಾಘವೇಂದ್ರ ಅವರೇ, ಈ ಎಣ್ಣೆ ಬೀಜಗಳ ಮೌಲ್ಯಾಧಾರಿತ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತೆ ಏನೇನು ತಾಂತ್ರಿಕತೆಗಳು ತಮ್ಮಲ್ಲಿ ಲಭ್ಯ ಇದ್ದಾವೆ? ಸರ್, ಈ ಒಂದು ಎಣ್ಣೆ ಬೀಜಗಳನ್ನ ಸಂಸ್ಕರಿಸಿ ಅದನ್ನು ಸಂಶೋಧನೆ ಮಾಡಾದ್ಮೇಲೆ ನಮ್ಮಲ್ಲಿ ಈ ವಿಶೇಷ ಪ್ರೋಟೀನ್ ಉತ್ಪನ್ನಗಳು ಅಂತಲೇ ಒಂದು ವಿಭಾಗ ಇದೆ. ಆ ವಿಭಾಗದ ಅಡಿಯಲ್ಲಿ ನಮ್ಮ ಹತ್ರ ಈ ಸಾಸಿವೆಯ ಸಮಗ್ರ ಸಂಸ್ಕರಣಾ ವಿಧಾನ, ಎಳ್ಳಿನ ಹೊಟ್ಟು ತೆಗೆಯುವ ಪ್ರಕ್ರಿಯೆ, ಹಾಗೆಯೇ ಮೊಳೆತ ಕಾಳುಗಳಿಂದ ಶಿಶು ಆಹಾರ, ತಿನ್ನಲು ಯೋಗ್ಯವಾದ ಕೊಬ್ಬು ಭರಿತ ಸೋಯಾ ಹಿಟ್ಟು, ಅದರ ಒಂದು ಸುಧಾರಿತ ಕ್ರಮ, ಶುಷ್ಕ ಪ್ರಕ್ರಿಯೆಯಿಂದ ಎಳ್ಳಿನ ಹೊಟ್ಟು ತೆಗೆಯುವಿಕೆ, ಕಡಿಮೆ ಕೊಬ್ಬು ಅಧಿಕ ಪ್ರೋಟೀನಿನ ತಿನಿಸುಗಳು, ಸೋಯಾ ಪ್ರೋಟೀನ್ ಸಾರ, ಎನರ್ಜಿ ಫುಡ್, ಹುಚ್ಚೆಳ್ಳಿನ ಹೊಟ್ಟು ತೆಗೆಯುವುದು, ಉಷ್ಣ ರೋಧಕ ಬಿಳಿ ಎಳ್ಳು, ಕಡಲೆಕಾಯಿ ಬಟರ್, ಸೋಯಾ ಪ್ರೋಟೀನ್ ಹೈಡ್ರೋಲಸೈಟ್ ತಯಾರಿಕೆ, ತಿನ್ನಲು ಯೋಗ್ಯವಾದ ಸ್ಥಿರೀಕೃತ ತೌಡು ಮತ್ತು ಹಾಲೊಡುಕು ಅಥವಾ ವೇ ಪ್ರೋಟೀನ್ ಹೈಡ್ರೋಲಸೈಟ್, ಈ ರೀತಿಯಾದ ಹಲವಾರು ಪ್ರೋಟೀನ್ ಹಾಗೂ ಎಣ್ಣೆಕಾಳಿನ ಸಂಸ್ಕರಿತ ತಂತ್ರಜ್ಞಾನಗಳು ವರ್ಗಾವಣೆಗೆ ಲಭ್ಯ ಇದೆ. ಸರ್, ಇದರಲ್ಲಿ ದುಡ್ಡು ಕೊಟ್ಟು ತಗೊಳ್ಳೋವೆಷ್ಟು ಫ್ರೀ ಆಗಿರೋವೆಷ್ಟಿದ್ದಾವೆ ಇದರಲ್ಲಿ? ಸರ್, ಹೆಚ್ಚಿನ ಅಥವಾ ಸಂಪೂರ್ಣವಾಗಿ ಎಲ್ಲವೂ ಶುಲ್ಕ ಭರಿತವೇ ಸರ್. ಹೌದಾ? ಹಾಗಾಗಿ ಎಲ್ಲ ತಾಂತ್ರಿಕತೆಗಳನ್ನು ತಗೋಬೇಕಾದ್ರೆ ಹಣ ಕೊಟ್ಟೆ ತಗೋಬೇಕು ಸರ್. ಆ ಪ್ರೊಸೀಜರ್ ಒಂದ್ಸರಿ ಹೇಳಿ ಸರ್. ಸರ್, ಈಗ ನಿಮ್ಮಿಂದ ಈ ತಾಂತ್ರಿಕತೆಗಳನ್ನು, ವಿಶೇಷವಾಗಿ ಎಣ್ಣೆ ಬೀಜಗಳ ಮೌಲ್ಯಾಧಾರಿತ ಉತ್ಪನ್ನಗಳನ್ನು ತಯಾರು ಮಾಡೋ ತಾಂತ್ರಿಕತೆಯನ್ನು ಪಡ್ಕೊಳ್ಳೋದಕ್ಕೆ ಮಾರ್ಗ ಏನು, ಯಾವ ರೀತಿ ತಗೋಬೇಕು? ಸರ್, ಪ್ರಥಮವಾಗಿ ನಮ್ಮ ಒಂದು ಈ ತಾಂತ್ರಿಕತೆಗಳ ಪಟ್ಟಿಯನ್ನು ಅವರು ನಮ್ಮ ಜಾಲತಾಣ ವೆಬ್ಸೈಟ್ ಮೂಲಕ ಅಥವಾ ಇಂಟರ್ನೆಟ್ಟಲ್ಲಿ ಅಥವಾ ನಮ್ಮ ವೆಬ್ಸೈಟಲ್ಲೂ ಅವರು ಪಡೀಬಹುದು. ವೆಬ್ಸೈಟ್ ವಿಳಾಸ ಏನು ಸರ್? www.cftri.res.in ಇದು ನಮ್ಮ ವೆಬ್ಸೈಟ್ ವಿಳಾಸ. ಅಲ್ಲಿ ನಮ್ಮ ತಂತ್ರಜ್ಞಾನಗಳ ಪಟ್ಟಿ ಲಭ್ಯ ಇದೆ. ಪಟ್ಟಿಯನ್ನು ಅವರು ಪರಾಮರ್ಶಿಸಿದ ಅಥವಾ ನೋಡಿದ ನಂತರ ಅವರು ತಮಗೆ ಬೇಕಾದ ಒಂದು ಈ ತಂತ್ರಜ್ಞಾನವನ್ನು ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡಿದ ತಂತ್ರಜ್ಞಾನವನ್ನು ನಮಗೆ ಅವರು ಇಮೇಲ್ ಮೂಲಕ ತಿಳಿಸಿದರೆ ಅದರ ಒಂದು ನಾವು ದರವನ್ನು ಅವರಿಗೆ ಇಮೇಲಲ್ಲಿ ತಿಳಿಸ್ತೀವಿ. ಸೊ ಇಮೇಲಲ್ಲಿ ತಿಳಿಸಿದ ಈ ಒಂದು ದರವನ್ನು ಅವರು ನಮಗೆ ಸಂದಾಯ ಮಾಡಿದ ನಂತರ ನಾವು ಅವ್ರಿಗೆ ಅದಕ್ಕೆ ಇರುವಂಥ ಲೈಸೆನ್ಸ್ ಒಪ್ಪಂದ ಅಂತ ಇರುತ್ತೆ, ಆ ಒಪ್ಪಂದವನ್ನು ಮಾಡಿದ ನಂತರ ಇಬ್ಬರಿಗೂ ಅನುಕೂಲವಾಗುವ ಒಂದು ದಿನದಂದು ನಾವು ಅವರಿಗೆ ಈ ಪ್ರಾತ್ಯಕ್ಷಿಕೆಯನ್ನು ಸಂಪೂರ್ಣವಾಗಿ ಕೊಡ್ತೇವೆ. ಸೊ ಅದರಲ್ಲಿ ತಾಂತ್ರಿಕವಾಗಿ ಹಾಗೂ ಹಣಕಾಸಿನ ವಿಚಾರದ ಬಗ್ಗೆ ಸಂಪೂರ್ಣ ವಿವರಗಳನ್ನು ಕೊಡ್ತೇವೆ. ಈ ತಂತ್ರಜ್ಞಾನವನ್ನು ವರ್ಗಾವಣೆ ಮಾಡಿದ ನಂತರ ಅವರು ತಮ್ಮ ಸ್ವಂತ ಉದ್ಯಮವನ್ನು ಈ ಒಂದು ಕ್ಷೇತ್ರದಲ್ಲಿ ಪ್ರಾರಂಭಿಸಬಹುದು. ಓಕೆ, ಈಗ ಎಫ್ ಪಿ ಒಗಳ ಬಗ್ಗೆ ತಮಗೆ ತಿಳಿದಿದೆ ರಾಘವೇಂದ್ರ ಅವರೇ, ಈಗ ರೈತ ಉತ್ಪಾದಕ ಸಂಸ್ಥೆಗಳು ಈ ತರಹದ ತಾಂತ್ರಿಕತೆಯನ್ನು ಪಡ್ಕೋಬಹುದು ಅಂತ ತಮಗೆ ಅನ್ಸುತ್ತಾ? ಅನ್ಸುತ್ತೆ ಸರ್, ಖಂಡಿತವಾಗ್ಲೂ ಹೌದು. ಯಾಕೆಂದರೆ ಈಗ ಈ ರೈತರು ಗ್ರಾಮೀಣ ಪ್ರದೇಶಗಳಲ್ಲಿ ಗಾಣಗಳನ್ನ ಮಾಡ್ತಿರ್ತಾರೆ ಅನ್ನೋ ನಂಬಿಕೆ ಇದೆ. ಹಾಗೇನೆ ಅವರು ಎಷ್ಟೋ ಮಂದಿ ಈ ಒಂದು ಎತ್ತಿನ ಗಾಣವನ್ನು ಇಟ್ಟಿರಬಹುದು. ಈ ಎತ್ತಿನ ಗಾಣದಲ್ಲಿ ಎಣ್ಣೆ ತೆಗೆದ ನಂತರ ಈ ಉಳಿಯುವ ಒಂದು ತೌಡು ಅಥವಾ ಹಿಟ್ಟೇನಿರುತ್ತೆ ಅದು ಈಗ ಯಾವುದೇ ಸಂಸ್ಕರಣೆ ಇಲ್ಲದೆ ಈಗ ಅದು ವೇಸ್ಟ್ ಆಗ್ತಾ ಇದೆ. ಅಂದ್ರೆ ಜಾನುವಾರುಗಳ ಆಹಾರ ಆಗ್ತಾ ಇದೆ, ಅಲ್ಲಿಗೆ ನಿಲ್ಲುತ್ತದು, ಜಾನುವಾರುಗಳ ಆಹಾರವಾಗಿ ನಿಲ್ಲುತ್ತೆ. ಅದರ ನಂತರದ ಒಂದು ಮೌಲ್ಯವರ್ಧನೆಯನ್ನ ಈ ಒಂದು ತಂತ್ರಜ್ಞಾನಗಳ ಮೂಲಕ ಪಡೆದು ಅವರು ಹೆಚ್ಚಿನ ಆದಾಯವನ್ನ ಪಡೆಯಬಹುದು ಅನ್ನೋದು ನಮ್ಮ ದೃಢ ನಂಬಿಕೆ. ಓಕೆ, ಈಗ ನಿಮ್ಮಿಂದ ಯಾರಾದರೂ ಈ ತಾಂತ್ರಿಕತೆಗಳನ್ನು ಪಡೆದು ಉದ್ಯಮವನ್ನು ಮಾಡಿದಾರ? ಹೌದು ಸರ್, ಈ ಒಂದು ಚಿತ್ರದುರ್ಗದ ಭಾಗದಲ್ಲಿ ಒಂದು 2-3 ಉದ್ಯಮಿಗಳು ಅಲ್ಲಿ ಈ ಒಂದು ಕಡಲೆ ಬೀಜ ಯಥೇಚ್ಛವಾಗಿ ದೊರೆಯೋದ್ರಿಂದ ಉತ್ತಮ ಗುಣಮಟ್ಟದ ಕಡಲೆ ಬೀಜವನ್ನು ಅವರು ಸಂಸ್ಕರಿಸಿ ಈ ಒಂದು ಕಡಲೆ ಬೀಜದ ಬಟರ್ ಅಥವಾ ಈ ಗ್ರೌಂಡ್ನಟ್ ಬಟರ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡ್ತಿದ್ದಾರೆ. ಜೊತೆಗೆ ಅದರ ಒಂದು ಪ್ರೊಸೆಸಿಂಗ್ ಅನ್ನು ಕೂಡ ಮಾಡ್ತಾ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಗೋವಿಂದರಾಜ್ ಅವರೇ, ಈಗ ಮುಂಚೆ ಈಗ ರಾಘವೇಂದ್ರ ಅವರೇ ಹೇಳಿದ ಹಾಗೆ ಎತ್ತಿನ ಗಾಣಗಳಲ್ಲಿ ಎಣ್ಣೆಯನ್ನು ತೆಗೆಯೋರು, ಆಮೇಲೆ ತಾಂತ್ರಿಕತೆಗಳು ಸಾಕಷ್ಟು ಸುಧಾರಣೆ ಆಗಿದೆ. ಈಗ ಬಹಳ ವಿಶೇಷವಾದ ಏನು ಎಕ್ಸ್ಪೆಲರ್ ಯೂನಿಟ್ಗಳು ಬಂದಿದ್ದಾವೆ, ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ತಾಂತ್ರಿಕತೆ ಬಂದಿದೆ ಅಲ್ವೇ. ಈ ತರಹ ಹೊಸ ಹೊಸ ತಾಂತ್ರಿಕತೆಗಳಲ್ಲಿ ಎಣ್ಣೆನೆಲ್ಲ ತೆಗಿತಾ ಹೋದಂಗೆನೆ ಆ ಚರಟ ಅಂತ ಏನು ಹೇಳ್ತೀವಲ್ಲ ಅದರಲ್ಲಿ ಏನು ಉಳಿಯೋದೇ ಇಲ್ಲ ಅಂತ ಹೇಳ್ತಾರೆ. ಈಗ ಆ ಎಣ್ಣೆ ತೆಗೆಯೋ ಪ್ರೋಸೆಸ್ ಬಗ್ಗೆ ನಿಮ್ದೇನಾದರೂ ತಾಂತ್ರಿಕತೆಗಳಿದ್ರೆ ದಯಮಾಡಿ ಹೇಳಿ. ಎಣ್ಣೆ ತೆಗೆಯೋ ಪ್ರೋಸೆಸ್ಸು ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಇದೆ, ಎಕ್ಸ್ಪೆಲ್ಲರ್ ಪ್ರೆಸ್ಸಿಂಗ್ ಇದೆ, ಆಮೇಲೆ ಗಾಣಿ, ಕೆಲವೊಂದು ಕಡೆ ಗಾಣಾನೇ ಬೇಕು. ಈಗ ಮಸ್ಟರ್ಡ್ ಅಂತೀವಿ, ಸಾಸಿವೆಯಲ್ಲಿ ನಮ್ಮ ಹತ್ರ ಒಂದು ಪ್ರೋಸೆಸ್ ಇದೆ, ಪಂಜೆನ್ಸಿ ಮಸ್ಟರ್ಡ್ ಆಯಿಲ್. ಇನ್ನೊಮ್ಮೆ ಹೇಳಿ. ಪಂಜೆಂಟ್ ಮಸ್ಟರ್ಡ್ ಆಯಿಲ್ ಅಂತ ಹೇಳ್ತೇವೆ. ಅಂದ್ರೆ ಒಂದು ಬಗೆಯ ಫ್ಲೇವರ್ ಡೆವಲಪ್ ಆಗುತ್ತೆ ಅದರ ಒಳಗಡೆ, ಎನ್ಸೈಮ್ಯಾಟಿಕ್ ಮೋಡಲ್ಲಿ ಆಗುವುದದು, ಕಿಣ್ವಗಳ ಮುಖಾಂತರ ಅದರ ಒಳಗಡೆ ಇರುವ ಗ್ಲುಕೋಸಿನೊಲೇಟ್ಸ್ ಬ್ರೇಕ್ ಆಗಿ ಒಂದು ಫ್ಲೇವರ್ ಬರುತ್ತೆ. ಅದಕ್ಕೆ ನಮಗೆ ಈ ಆಯಿಲ್ ಇದೆಯಲ್ಲ ಆಗ ಸಿಗುವುದಕ್ಕೆ ಪಂಜೆಂಟ್ ಮಸ್ಟರ್ಡ್ ಆಯಿಲ್ ಅಂತೀವಿ. ಆಗ ತೆಗಿಬೇಕು ಆ ಪ್ರೊಸೆಸ್ಸಲ್ಲಿ ಗಾನಿನಲ್ಲಿ ಅದನ್ನು ಆಕ್ಟಿವೇಟ್ ಮಾಡಿ ಆಮೇಲೆ ಗಾಣದಲ್ಲಿ ಅದು ಎಕ್ಸ್ಟ್ರಾಕ್ಷನ್ ಆಗುತ್ತೆ ಗಾಣದಿಂದ ಆಯಿಲ್. ಆ ಆಯಿಲ್ಗೆ ಮಾತ್ರ ನಾವು ಪಂಜೆಂಟ್ ಮಸ್ಟರ್ ಆಯಿಲ್. ಪಂಜೆನ್ಸಿ ಬೇಡ ಅಂತ ಹೇಳಿದ್ರೆ ಮೊದಲೇ ಅದನ್ನು ರೋಸ್ಟ್ ಅಥವಾ ಹೀಟ್ ಮಾಡಿ ಈ ಎನ್ಝೈಮ್ ಅನ್ನು ಇನ್ಆಕ್ಟಿವೇಟ್ ಮಾಡಬೇಕು. ಓಕೆ, ಸೊ ಅದಕ್ಕೆ ಈ ಮಸ್ಟರ್ಡ್ ಪ್ರೊಸೆಸಿಂಗಿನ ವಿಧಾನಗಳಲ್ಲಿ ಇದು ಒಂದು. ಸಿ ಎಫ್ ಟಿ ಆರ್ ಐನಲ್ಲಿ ಅದಕ್ಕೆ ತಾಂತ್ರಿಕತೆ ಲಭ್ಯ ಇದೆ. ಈಗ ಎಣ್ಣೆ ಬೀಜಗಳನ್ನ ಸಾಕಷ್ಟು ನಾವು ಪಟ್ಟಿ ಮಾಡಿದ್ವಿ ಅಲ್ವಾ, ನೆಲಗಡಲೆ ಇದೆ, ಎಳ್ಳಿದೆ, ಉಚ್ಚಳ್ಳಿದೆ, ಸೂರ್ಯಕಾಂತಿ ಇದೆ ಅಲ್ವಾ, ಕುಸುಬೆ ಇದೆ ಹೇಳಿದ್ರಿ, ಸೂರ್ಯಕಾಂತಿ ಇದೆ, ಮತ್ತೆ ಸೋಯಾಬೀನ್ ಇದೆ, ಈ ಎಲ್ಲದರಿಂದಲೂ ಅಗಸೆ ಫ್ಲಾಕ್ಸ್ ಸೀಡ್ಸ್ ಇದೆ, ಈ ಎಲ್ಲದರಿಂದಲೂ ಎಣ್ಣೆ ತೆಗೆಯೋ ಪ್ರೋಸೆಸ್ ಬೇರೆ ಬೇರೆನೆ ಇರುತ್ತೆ, ಬೇರೆ ಬೇರೆ ಇರುತ್ತೆ. ಆ ಬೀಜಗಳ ಬಗ್ಗೆ ನೋಡಿ, ಸೋಯಾಬೀನ್ ಆಮೇಲೆ ಸೂರ್ಯಕಾಂತಿ ಬೀಜಗಳು ತುಂಬಾ ಡಿಫರೆಂಟ್. ಈಗ ಒಂದು ಬೀಜ ತುಂಬಾ ಚಿಕ್ಕದಿರುತ್ತೆ, ಸಾಸಿವೆ ತುಂಬಾ ಚಿಕ್ಕದು, ಸೋಯಾಬೀನ್ ದೊಡ್ಡದು, ಕಡಲೆ ಬೀಜ ದೊಡ್ಡದು. ಸೊ ಅದರ ಸೈಜ್ ಮತ್ತು ಅದರ ಮಾರ್ಫಾಲಜಿ ಅಂತೇವೆ, ಸೀಡ್ ಮಾರ್ಫಾಲಜಿ ಮೇಲೆ ಅದರ ಸಂಸ್ಕರಣೆಯ ವಿಧಾನಗಳು ಬೇರೆ ಬೇರೆ ಇವೆ, ಮಿಷಿನರೀಸ್. ಓಕೆ, ಅಂದ್ರೆ ಈಗ ಎಣ್ಣೆ ತೆಗೆಯೋ ತಾಂತ್ರಿಕತೆಗಳು ಕೂಡ ತಮ್ಮಲ್ಲಿ ಲಭ್ಯ ಇದೆ. ಎಣ್ಣೆ ತೆಗೆಯೋ ತಾಂತ್ರಿಕತೆ ಲಭ್ಯ ಇದೆ, ಅದರಲ್ಲಿ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಮತ್ತೆ ಇನ್ನೂ ಒಂದು ಇದೆ, ಸೂಪರ್ ಕ್ರಿಟಿಕಲ್ ಎಕ್ಸ್ಟ್ರಾಕ್ಷನ್ ಅಂತ, ಅದು ತುಂಬಾ ಪಾಪ್ಯುಲರ್ ಆಗಿಲ್ಲ ಅಲ್ಲಿ, ಅಂದ್ರೆ ಕಾಸ್ಟ್ ಇಫೆಕ್ಟಿವ್ ಆಗಿರ್ಬೇಕಲ್ಲ. ಹೌದು, ವಿಧಾನಗಳು ಈಗ ಸುಮಾರು ರೈತ ಉತ್ಪಾದಕ ಸಂಸ್ಥೆಗಳು ಎತ್ತಿನ ಗಾಣವನ್ನ ಹಾಕೊಂಡಿದ್ದಾವೆ. ಹೌದು, ಅಂದ್ರೆ ಇವತ್ತೇನಾಗಿದೆ ಮತ್ತೆ ಪ್ರಪಂಚ ಹಿಂದಕ್ಕೆ ಹೋಗ್ತಿದೆ, ಅಂದ್ರೆ ಎಲ್ಲರಿಗೂ ಈಗ ಗಾಣದ ಎಣ್ಣೆ ಬೇಕಾಗಿದೆ. ಈಗ ಬೇರೆ ಬೇರೆ ತರಹದ ಎಣ್ಣೆಗಳು ಕಲಬೆರಕೆ ಆಗ್ತಾ ಇದೆ ಅನ್ನೋ ಒಂದು ಮಾತು ಈಗ ಚಾಲ್ತಿಯಲ್ಲಿದೆ. ಹೌದು, ಹಾಗಾಗಿ ಇವತ್ತೆಲ್ಲ ಹುಡುಕ್ತಾ ಇರೋದು ಗಾಣದ ಎಣ್ಣೆ. ಗಾಣದ ಎಣ್ಣೆ ಇಲ್ಲಿ ಏನಾದರೂ ಸುಧಾರಣೆಗಳು ಸಾಧ್ಯ ಅಂತ ತಮಗನ್ಸುತ್ತ? ಗಾಣದ ಎಣ್ಣೆನಲ್ಲಿ ಎತ್ತಿನ ಗಾಡಿ ಬೇಕಾಗಿಲ್ಲ, ಈಗ ಸುಧಾರಿತ ಗಾಣಗಳಿವೆ, ಮೋಟಾರ್ ಫಿಕ್ಸ್ ಮಾಡಿ ಈಗ ಇದೆ. ಸೊ ಗಾಣದ ಎಣ್ಣೆಯನ್ನು ಪಾಪ್ಯುಲರೈಸ್ ಮಾಡಬಹುದು. ಆದ್ರೆ ಗಾಣದಿಂದ ನೀವು ಎಣ್ಣೆ ಪ್ರತ್ಯೇಕಿಸಿದ್ರೆ ಅದರ ಹಿಂಡಿ ಅಂತೀವಲ್ಲ ಅದರಲ್ಲಿ ಹೆಚ್ಚು ಎಣ್ಣೆಯ ಅಂಶ ಇರುತ್ತೆ, ಅದು ನಮಗೆ ಲಾಸ್ ಆಗುತ್ತೆ. ಈಗ ಗಾಣದಿಂದ ತೆಗೆದು ಆಮೇಲೆ ಸಿಕ್ಕಿರುವುದ ಹಿಂಡಿಯಿಂದಲೂ ಮತ್ತೆ ಎಣ್ಣೆಯನ್ನು ಪ್ರತ್ಯೇಕ ಮಾಡಬಹುದು. ಅದಕ್ಕೆ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಈ ತರ ವಿಧಾನಗಳನ್ನು ನಾವು ಬಳಸಬಹುದು. ಓಕೆ, ಈಗ ನೀವು ಆ ಚರಟ ಅಂತ ನಾವೇನು ಹೇಳ್ತೀವಿ ಚರಟ, ಅದರಲ್ಲಿ ಏನು ಮೌಲ್ಯವರ್ಧಿತ ಉತ್ಪನ್ನ ಮಾಡ್ತಿದ್ದೀರಿ ಮಾಡಿದ್ದೇವೆ ಅಲ್ವಾ? ಸೊ ಅದಕ್ಕೆ ಈ ಗಾಣ ಸೂಕ್ತನ ಅಥವಾ ಈ ಹೊಸ ಹೊಸ ನಾವೀನ್ಯ ವಿಧಾನಗಳು ಸೂಕ್ತ ಅಂತ ಅನ್ಸುತ್ತ? ಎರಡು ವಿಧಾನಗಳಲ್ಲೂ ನಾವು ಮಾಡಬಹುದು. ಈಗ ಗಾಣದ ವಿಧಾನ ಆದ್ರೆ ಉಳಿದ ಎಣ್ಣೆಯನ್ನು ನಾವು ಪ್ರತ್ಯೇಕಿಸಬೇಕು ಮತ್ತೆ. ಇದು ಬೇರೆ ವಿಧಾನದಲ್ಲಿ ಆದರೂ ಎಣ್ಣೆ ಅಂಶ ಕೊಬ್ಬಿನ ಅಂಶ ಇರುತ್ತೆ, ಅದು ಒಂದು 2% ಇರುತ್ತೆ. ಗಾಣದಲ್ಲಿ ಮಾಡಿದ್ರೆ 10-15% ವರೆಗೂ ಇರಬಹುದು ಅಥವಾ ಕಡಿಮೆನೂ ಇರಬಹುದು, ಅದು ಬೀಜದ ಮೇಲೆ. ಈಗ ಸೋಯಾಬೀನ್ ಅಂತೀವಿ, ಮಸ್ಟರ್ಡ್, ಅದು ಯಾವ ತರದ ಬೀಜ ಅನ್ನೋದ್ರ ಮೇಲೆ. ಈಗ ನೀವು ನೆಲಗಡಲೆಯಲ್ಲಿ ಬೆಣ್ಣೆ ಮಾಡೋದ್ರ ಬಗ್ಗೆ ಮಾತಾಡಿದ್ರಿ, ಹೌದು ಅಲ್ವಾ? ಅದಕ್ಕೆ ಈ ಗಾಣದಿಂದ ತೆಗೆದಂತಹ ಹಿಂಡಿ ಸೂಕ್ತನೋ ಅಥವಾ ಬೇರೆ ವಿಧಾನದಿಂದ ತೆಗೆದಂತಹ ಹಿಂಡಿ? ಹಿಂಡಿಯಿಂದ ಅಲ್ಲ, ಅದನ್ನು ಈಗ ನಮ್ಮ ವಿಧಾನದಲ್ಲಿ ಹಿಂಡಿಯನ್ನು ತೆಗೆಯುವುದಿಲ್ಲ. ಹೌದಾ? ಸಂಪೂರ್ಣವಾದ ಬೀಜದ ಹುಟ್ಟು ಮಾತ್ರ. ಅದಕ್ಕೊಂದು ಮೆಥಡ್ ಇದೆ, ಮೈಲ್ಡ್ ರೋಸ್ಟಿಂಗ್ ಅಂತೀವಿ. ಸೊ ಅಲ್ಲಿ ಏನು ಗೊತ್ತಾ, ರೋಸ್ಟ್ ಮಾಡಿದ ತಕ್ಷಣ ಒಂದು ವಿಧವಾದ ಏನಂದ್ರೆ ಸ್ಮೆಲ್ ಬರುತ್ತೆ, ಫ್ಲೇವರ್, ವಾಸನೆ, ಸುವಾಸನೆ, ಸುವಾಸನೆ ಅಂತೀವಿ. ಕಡಲೆ ಒರಿತಾ ಇದ್ದಾರೆ ಅನ್ನೋ ತರ. ಸೊ ಆ ವಾಸನೆ ಬಟರ್ ನಲ್ಲಿ ಇರುತ್ತೆ, ಅದನ್ನು ಬೆಣ್ಣೆಯ ತರ ಮಾರ್ಪಾಡು ಮಾಡಬೇಕು. ಅದಕ್ಕೆ ಬೇರೆ ರೀತಿಯ ಮೆಷಿನರೀಸ್ಗಳಿವೆ. ಆಮೇಲೆ ಅದಕ್ಕೆ ಯೋಗ್ಯವಾದ ಅದು ಬಟರ್ ಟೆಕ್ಸ್ಚರ್ ಬರುವುದಕ್ಕೆ ಬೇರೆ ಬೇರೆ ಅಂಶಗಳನ್ನು ಆ್ಯಡ್ ಮಾಡಬೇಕಾಗುತ್ತೆ. ಓಕೆ, ಈಗ ಬರೀ ನೆಲಗಡಲೆನಲ್ಲಿ ಮಾತ್ರನಾ ಈ ಬೆಣ್ಣೆ ಮಾಡಕ್ಕೆ ಸಾಧ್ಯ ಆಗೋದು, ಬೇರೆ ಬೀಜದಲ್ಲಿ ಮಾಡಕ್ಕೆ? ಇಲ್ಲ, ನಾವು ಬೇರೆ ಬೀಜದಲ್ಲೂ ಟ್ರೈ ಮಾಡಿದ್ದೇವೆ, ಸೂರ್ಯಕಾಂತಿಯ ಬೀಜದಲ್ಲಿ ಮಾಡಬಹುದು. ಆದರೆ ಗ್ರೌಂಡ್ ನಟ್ಟಿಗಿಂತ ಸ್ವಲ್ಪ ಪ್ರೊಸೆಸಿಂಗ್ ಮೆಥಡ್ ಬೇರೆ ಆಗುತ್ತೆ. ಹೊರಗಡೆಯ ಹಲ್ ತೆಗೆಯೋದು ತುಂಬ ಸ್ವಲ್ಪ ಕಷ್ಟ, ಅದಕ್ಕೆ ಬೇರೆ ಮೆಷಿನರಿ ಇದೆ. ಒಂದ್ಸಲ ಅದರ ಕರ್ನೆಲ್ ನಮಗೆ ಸಿಕ್ಕಿದ್ರೆ, ಕರ್ನೆಲ್ ಅಂತೀವಿ ಒಳಗಿನ ಭಾಗ, ಬೀಜ, ಬೀಜ, ಆದ್ದರಿಂದ ನಾವು ಸನ್ಫ್ಲವರ್ ಬಟರ್ ಅನ್ನು ಅಭಿವೃದ್ಧಿ ಪಡಿಸಿದ್ದೇವೆ. ಹೌದಾ? ಸಾಸಿವೆ ಬಟರ್, ಸಾಸಿವೆನಲ್ಲಿ ಸಾಸಿವೆ ಪೇಸ್ಟ್ ಅಂತೀವಿ, ಸಾಸಿವೆ ಪೇಸ್ಟ್, ಪೇಸ್ಟ್ ಅದು, ಅದು ಇದೆ, ಅಭಿವೃದ್ಧಿ ಪಡಿಸಿದ್ದೇವೆ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಸಂದೇಶ. ಕಪಾಸ್ ಉತ್ಪಾದಕ ಕಿಸಾನ್ ಬಹನೋ ಔರ್ ಭಾಯಿಯೋ, ಹಮಾರೆ ದೇಶ ಮೇ ಕಪಾಸ್ ಕಿ ಉತ್ಪಾದಕತಾ ಅಭಿ ಕಾಫಿ ಕಮ್ ಹೈ ಔರ್ ಬೀಚ್ ಮೇ ಬಿಟಿ ಕಾಟನ್ ಕಿ ಭಿ ವೈರಸ್ ಅಟ್ಯಾಕ್ ಕೆ ಕಾರಣ ಉತ್ಪಾದಕತಾ ಲಗಾತಾರ ಘಟಿ ಹೈ, ಕಪಾಸ್ ಕಾ ಉತ್ಪಾದನ ಕಮ್ ಹೋತಾ ಜಾ ರಹಾ ಹೈ, ಇಸ್ಕೆ ಕಾರಣ ಕಿಸಾನ್ ಭಿ ಸಂಕಟ ಮೇ ಹೈ. ಹಮಾರಾ ಸಂಕಲ್ಪ ಹೈ ಕಪಾಸ್ ಕಾ ಉತ್ಪಾದನ ಬಢಾನಾ, ಉತ್ಪಾದನ ಮೇ ಆನೆ ವಾಲಿ ಲಾಗತ್ ಕೋ ಘಟಾನಾ, ಅಚ್ಛೆ ಬೀಜ, ಜಲವಾಯು ಅನುಕೂಲ ಜೋ ಹೋ ಔರ್ ವೈರಸ್ ಅಟ್ಯಾಕ್ ಕಾ ಮುಕಾಬಲಾ ಕರ್ ಸಕೆ. ಇಸ್ಕೆ ಲಿಯೆ 11 ಜುಲಾಯಿ ಕೋ ಪ್ರಾತಃ 10 ಬಜೆ ಕೊಯಂಬಟೂರ್ ಮೇ ಹಮ್ನೆ ಏಕ್ ಬೈಠಕ್ ಬುಲಾಯಿ ಹೈ, ಜಿಸ್ಮೇ ಕಪಾಸ್ ಉತ್ಪಾದಕ ಕಿಸಾನೋ ಕೆ ಪ್ರತಿನಿಧಿ, ಕಿಸಾನ್ ಸಂಗಠನೋ ಕೆ ಪ್ರತಿನಿಧಿ, ICR ಕೆ ಜಾನೆ ಮಾನೆ ಸಭಿ ವೈಜ್ಞಾನಿಕ, ಸ್ವಯಂ DGICR, ಕಪಾಸ್ ಉತ್ಪಾದಕ ರಾಜ್ಯೋ ಕೆ ಕೃಷಿ ಮಂತ್ರಿಗಳು, ರಾಜ್ಯ ಸರ್ಕಾರ ಕೆ ಅಧಿಕಾರಿಗಳು ಔರ್ ಕಪಾಸ್ ಉದ್ಯೋಗ ಸೆ ಕಾಟನ್ ಉದ್ಯೋಗ ಸೆ ಜುಡೆ ಹುವೆ ಪ್ರತಿನಿಧಿ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಕೆ ಲೋಗ್ ಭಿ ರಹೆಂಗೆ. ಬಹನೋ ಔರ್ ಭಾಯಿಯೋ, ಹಮ್ ಗಂಭೀರ ಚಿಂತನ್ ಕರ್ ರಹೆ ಹೈ ಕಿ ಕಪಾಸ್ ಕಿ ಉತ್ಪಾದಕತಾ ಗುಣವತ್ತಾ ಕೈಸೆ ಬಢೆ, ಇಸ್ ಸಂಬಂಧ ಮೇ ಅಗರ್ ಆಪ್ಕೆ ಕೋಯಿ ಸುಝಾವ್ ಹೋ ಸೊ ಕೃಪಯಾ ಕರ್ಕೆ ಟೋಲ್ ಫ್ರೀ ನಂಬರ್ ಹಮಾರೆ ವಿಭಾಗ ಕೆ ಕೃಷಿ ವಿಭಾಗ ಕೆ 1800 1551 ಪರ್ ಅವಶ್ಯ ಮುಂದೆ ಭೇಜೆ, ಮೇ ಆಪ್ಕೆ ಸುಝಾವ್ ಕೋ ಅತ್ಯಂತ ಗಂಭೀರತಾ ಸೆ ಲೂಂಗಾ ಔರ್ ಮಿಲ್ಕರ್ ಕಪಾಸ್ ಕೆ ಉತ್ಪಾದನ ಕೋ ಬಢಾನೆ ಕೆ ಲಿಯೆ ಹಮ್ ರೋಡ್ ಮ್ಯಾಪ್ ಬನಾಯೆಂಗೆ. ಬಹುತ್ ಬಹುತ್ ಧನ್ಯವಾದ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಸಂದೇಶವನ್ನು ಕೇಳಿದಿರಿ. ಸರ್, ಈಗೆಲ್ಲ ಅಗಸೆ ಬೀಜನ ಜಾಸ್ತಿ ತಿನ್ನಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ, ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಹೇಳಿ. ಹೌದು, ಬೆಳಗ್ಗೆ ಖಾಲಿ ಹೊಟ್ಟೆಗೆ ತಿಂತೀವಿ, ರಾತ್ರಿ ತಿಂತೀವಿ, ಇದು ಬಹಳ ಒಳ್ಳೇದು, ಎಲ್ಲ ತರಹದ ಪೋಷಕಾಂಶಗಳೆಲ್ಲ ಸಿಗ್ತವೆ ಅಂತ. ಅದರಲ್ಲಿ ಏನೇನು ಮೌಲ್ಯವರ್ಧಿತ ಉತ್ಪನ್ನಗಳು? ಅಗಸೆ ಬೀಜದಲ್ಲಿ ಹಲ್ ಅಂತೀವಿ, ಅದರಲ್ಲಿ ಬೇರೆ ನ್ಯೂಟ್ರಾಸುಟಿಕಲ್ ಕಾಂಪೊನೆಂಟ್ ಅಂತೀವಿ, SDG ಅಂತ, ಅದರ ಉಪಯೋಗ ಬೇರೆ ಇದೆ. ಆದ್ರೆ ಅದರ ಹೊರಗಡೆ ಹಲ್ ಕಾಂಪೊನೆಂಟ್ ಉಳ್ಕೊಂಡ್ರೆ ಎಣ್ಣೆ ಕ್ವಾಲಿಟಿ ಉತ್ತಮವಾಗಿರುವುದಿಲ್ಲ. ಸೊ ನಾವು ಈ ನಿಟ್ಟಿನಲ್ಲಿಯೂ ನಾವು ತುಂಬಾ ಪ್ರೊಸೆಸಿಂಗ್, ಡಿಹಲ್ಲಿಂಗ್ ಆಫ್ ಫ್ಲ್ಯಾಕ್ಸ್ ಸೀಡ್ ಮೇಲೆ ಕೆಲಸ ಮಾಡಿದ್ದೇವೆ. ಇನ್ನೂ ಪ್ರಪಂಚದಲ್ಲಿ ಬೇರೆ ಬೇರೆ ಕಡೆ ಮಾಡಿದ್ದಾರೆ, ಆದರೆ ಉತ್ತಮವಾದ ಡಿಹಲ್ಲಿಂಗ್ ಮೆಥಡ್ ಲಭ್ಯ ಇಲ್ಲ. ಅದು ಲಭ್ಯ ಇದ್ರೆ ಇಂಟಿಗ್ರೇಟೆಡ್ ಪ್ರೊಸೆಸಿಂಗ್, ಮೌಲ್ಯವರ್ಧಿತ ಪ್ರಾಡಕ್ಟ್ಸ್ ಇನ್ನೂ ತುಂಬ ಮಾಡಬಹುದು. ಇಲ್ಲಿ ಇನ್ನೂ ತುಂಬಾ R&D ಅಂತೀವಿ, ರಿಸರ್ಚ್ ನೀಡಿದೆ. ಸರ್, ಈಗ ನೇರವಾಗಿ ಬೀಜಗಳನ್ನೇ ತಿನ್ನಕ್ ಶುರು ಮಾಡ್ಬಿಟ್ಟಿದ್ದಾರೆ ಜನ ಅಲ್ವಾ? ಅಗಸೆ ಬೀಜ, ಸೂರ್ಯಕಾಂತಿ ಬೀಜ, ನೆಲಗಡಲೆ ಬೀಜ, ಈ ತರಹ ಡೈರೆಕ್ಟ್ ಆಗಿ ಬೀಜಗಳನ್ನು ತಿಂದ್ರೆ ಆರೋಗ್ಯದ ಮೇಲೆ ಬಹಳಷ್ಟು ಒಳ್ಳೆ ಪರಿಣಾಮಗಳಾಗ್ತವೆ ಅಂತ ಹೇಳ್ತಾರೆ. ಈಗ ನೀವು ಒಬ್ಬ ವಿಜ್ಞಾನಿಯಾಗಿ ಅದನ್ನ ನೇರವಾಗಿ ಹಾಗೆ ತಿನ್ನೋದು ಒಳ್ಳೇದೋ, ಅಥವಾ ಅದನ್ನ ಹುರ್ಕೊಂಡು ತಿಂದ್ರೆ ಒಳ್ಳೇದೋ, ಅಥವಾ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಬಳಸೋದು ಒಳ್ಳೇದೋ ಅಂತಿರೋ ಹೇಗೆ? ಆಕ್ಚುಲಿ ಹಾಗೆ ತಿನ್ನೋದು ತಿಂತಾರೆ ಆರೋಗ್ಯಕ್ಕೋಸ್ಕರ ಅಂತ, ಅವರಿಗೆ ಇಷ್ಟಪಡದೇನು ತಿನ್ಬಹುದು. ಆದ್ರೆ ಮೌಲ್ಯವರ್ಧಿತವಾಗಿ ನೀವು ತಿಂದ್ರೆ ನೀವು ಅದರ ರುಚಿಯನ್ನು ಎಂಜಾಯ್ ಮಾಡುತ್ತಾ ತಿನ್ಬಹುದು ಅಲ್ವಾ. ಬೀಜವನ್ನು ಹಾಗೆ ತಿನ್ನೋದು ಬೇರೆ, ಅದು ಬೇರೆ. ಹೌದು, ಆರೋಗ್ಯಕ್ಕೋಸ್ಕರ ತಿನ್ನೋದು, ನಾ ತಿನ್ಬೇಕು, ಖುಷಿ ಪಟ್ಟು ತಿನ್ಬೇಕು. ಅದು ಕರೆಕ್ಟ್. ನಮ್ಮ CFTRI ಗೋಲ್ ಅಂದ್ರೆ ಹಾಗೆ ಇದೆ. ಏನು? ನಾವು ಜನ ಅದನ್ನು ಉಪಯೋಗಿಸ್ಬೇಕು, ಇನ್ನೂ ಬೇಕು ಅಂತ ಆ ವಿಧಾನದಲ್ಲಿ. ಬಟ್ ನ್ಯೂಟ್ರಿಷನಲ್ಲಿ ಉತ್ತಮ, ಅದು ತಿಂದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೇದಾಗಬೇಕು. ಅದಕ್ಕೆ ನಾವು ಸೀಡಲ್ಲಿ ಎಷ್ಟೋ ಕಾನ್ಸ್ಟಿಟ್ಯೂಯೆಂಟ್ಸ್ ಇದೆ, ಡಿಟಾಕ್ಸಿಫಿಕೇಶನ್ ಅಂತೀವಿ. ಈಗ ಗ್ರೌಂಡ್ ನಟ್ಟು, ಕಡಲೆ ಬೀಜದಲ್ಲಿ ಅಫ್ಲಾಟಾಕ್ಸಿನ್ ಇರ್ಬೋದು, ಸೋಯಾಬೀನಲ್ಲಿ ಟ್ರಿಪ್ಸಿನ್ ಇನಿಬಿಟರ್ ಇರ್ಬೋದು, ಮಸ್ಟರ್ಡ್ ಅಂದರೆ ಎಳ್ಳು, ಅಲ್ಲಿ ಗ್ಲುಕೋಸಿನಲ್ಲಿಡ್ಸ್ ಇರ್ಬೋದು. ಇವುಗಳನ್ನು ತೆಗೆಯುವ ಬಗ್ಗೆನೂ ನಾವು ತುಂಬ ರಿಸರ್ಚ್ ಕೆಲಸ, ಡಿಟಾಕ್ಸಿಫಿಕೇಶನ್ ವಿಧಾನಗಳನ್ನು ಅಭಿವೃದ್ಧಿ ಪಡಿಸಿದ್ದೇವೆ. ಈಗ ಸೋಯಾಬೀನ್ ಫ್ಲೋರ್ ಅಂತೀವಿ, ಟೋಸ್ಟೆಡ್ ಫ್ಲೋರ್ ಅಂತೀವಿ, ಟೋಸ್ಟೆಡ್ ಫ್ಲೋರ್ ಉತ್ತಮವಾಗಿರುತ್ತೆ. ಆಮೇಲೆ ಇನ್ನೊಂದು ಸೋಯಾಬೀನ್ ವಿಷಯ ಅಂದರೆ ಫಂಕ್ಷನಾಲಿಟಿ ಅಂತೀವಿ. ಈಗ ವೀಟ್ ಫ್ಲೋರ್ ಅಂತೀವಿ, ವೀಟ್ ಫ್ಲೋರನ್ನು ಸೋಯಾ ಫ್ಲೋರು ನೀವು ಕಂಪೇರ್ ಮಾಡಿ ನೋಡಿ, ಸೋಯಾ ಫ್ಲೋರ್ನಲ್ಲಿ ನಿಮಗೆ ಚಪಾತಿ ಮಾಡೋದಿಕ್ಕೆ ಆಗೋದಿಲ್ಲ. ಆದರೆ ಅದರಲ್ಲಿ ಸೋಯಾಬೀನ್ ಫ್ಲೋರ್ನಲ್ಲಿ ಅದರ ಪ್ರೋಟೀನ್ಗೆ ಫೋಮಿಂಗ್ ಅಂತೀವಿ, ಎಮಲ್ಸಿಫೈಯಿಂಗ್ ಪ್ರಾಪರ್ಟೀಸ್ ಉತ್ತಮವಾಗಿರುತ್ತೆ. ಸೋಯಾಬೀನಿನ ಪ್ರೋಟೀನಿನ ಉಪಯೋಗಿಸಿ ನಿಮಗೆ ಐಸ್ ಕ್ರೀಮಲ್ಲಿ ಮಿಲ್ಕ್ ಪ್ರೋಟೀನೇ ಯೂಸ್ ಮಾಡ್ತಾರೆ. ಈ ಬಗ್ಗೆಯೂ ನಮ್ಮಲ್ಲಿ ಸಾಕಷ್ಟು ಸಂಶೋಧನೆ ನಡೆದಿದೆ. ನಾವು ಸೋಯಾಬೀನ್ ಆಯಿಲ್ ಸೀಡ್ನ ಪ್ರೋಟೀನನ್ನು ಫಂಕ್ಷನಲ್ ಪ್ರಾಡಕ್ಟ್ಸ್, ಈಗ ಉದಾಹರಣೆಗೆ ಐಸ್ ಕ್ರೀಮು, ಬೇರೆ ಕ್ಯಾಂಡೀಸು, ಬೇರೆ ಬೇರೆ ಪ್ರಾಡಕ್ಟ್ಸ್ನಲ್ಲಿ ಯಾಕೆ ಉಪಯೋಗ ಮಾಡಬಾರದು? ಪ್ರೋಟೀನ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ, ಮಿಲ್ಕಿಗೆ ಹತ್ರನೇ ಇದೆ. ನಾವು PDCAS ವ್ಯಾಲ್ಯೂ ಅಂತೀವಿ, ಅದರ ಕ್ವಾಲಿಟಿ ಅಮೈನೋ ಆಸಿಡ್ ಅಂದರೆ ಕಾಂಪೋಸಿಷನ್ ಮೇಲೆ ಅದನ್ನು ಲೆಕ್ಕ ಹಾಕಿ ನೋಡಿದರೆ ಮಿಲ್ಕ್ ಪ್ರೋಟೀನ್ ನಂತರ ಸೋಯಾಬೀನೇ ಬರುತ್ತೆ. ಸೋಯಾಬೀನು ಏನೋ ಸಣ್ಣ ಮಕ್ಕಳು ತಿನ್ನಬಾರ್ದು ಹಾಗೆ ಹೇಗೆ 108 ಹೇಳ್ತಾರಲ್ಲ ಸರ್, ಅದರಲ್ಲಿ ಏನೋ ಸಮಸ್ಯೆ ಇದೆ, ನೇರವಾಗಿ ತಿನ್ನಬಾರ್ದು, ಅದೇನೋ ಬಿಸಿನೀರಲ್ಲಿ ಬೇಯಿಸಿ ಆ ನೀರು ಚೆಲ್ಲಿ ಬೇಯಿಸಿ ಆ ಥರದ್ದು. ಅದೇ ನಾನು ಡಿಟಾಕ್ಸಿಫಿಕೇಶನ್ ಅಂದೆ ಅಲ್ಲ, ಟಾಕ್ಸಿಕ್ ಕಾನ್ಸ್ಟಿಟ್ಯೂಯೆಂಟ್ಸ್, ಟ್ರಿಪ್ಸಿನ್ ಇನಿಬಿಟರ್ ಅಂತ ಇದೆ ರಾ ಸೋಯಾಬೀನಲ್ಲಿ. ನೀವನ್ನು ಟೋಸ್ಟಿಂಗು ಕುದಿಸಿ ನೀರಲ್ಲಿ ಮಾಡಿದ ತಕ್ಷಣ ಅದು ಹೊರಟು ಹೋಗುತ್ತೆ, ಹೋಗ್ಬಿಡುತ್ತೆ. ಹೌದು, ಅಂದ್ರೆ ಈಗ ಯಾರು ನೇರವಾಗಿ ಸೋಯಾಬೀನ್ ತಿನ್ನಬಾರ್ದು? ನಾವು ಸಾಧಾರಣವಾಗಿ ಅದನ್ನು ಕುಕ್ ಅಂದ್ರೆ ಬೇಯಿಸದ ನಾವು ತಿನ್ನಲ್ಲ, ಬೇಯಿಸುವಾಗ ಅದು ಹೋಗುತ್ತೆ. ಹೌದಾ? ಆದ್ರೆ ಇನ್ನು ಸ್ವಲ್ಪ ಏನಾದ್ರು ಉಳ್ಕೊಳ್ಬಹುದು. ಈಗ ಫ್ಲೋರ್ ಬೇಯಿಸದ ಫ್ಲೋರ್ ಮಾಡಿರ್ತಾರೆ, ಈಗ ನಮ್ಮ ಹತ್ರ ಪ್ರೋಟೀನ್ ಕಾನ್ಸಂಟ್ರೇಟ್ ಇದೆ, ಅದರಲ್ಲಿ ಎಲ್ಲ ಈ ಅಂಶಗಳು ಹೊರಟೋಗಿರ್ತವೆ. ಸೋಯಾ ಪ್ರೋಟೀನ್ ಕಾನ್ಸಂಟ್ರೇಟ್, ಸೋಯಾಬೀನ್ ಅನ್ನು ಫ್ಲೇಕ್ಸ್ ಮಾಡಿ ಅದರಿಂದ ಎಣ್ಣೆ ಅಂಶವನ್ನು ತೆಗೆದು ಡಿಫ್ಯಾಟೆಡ್ ಫ್ಲೇಕ್ಸ್ ಅನ್ನು ಗ್ರೈಂಡ್ ಮಾಡ್ತೇವೆ. ಅದನ್ನು ಬೇರೆ ಬೇರೆ ಬ್ರೆಡ್ನಲ್ಲಿ ಯಾರು ಉಪಯೋಗಿಸ್ಬೋದು. ಈಗ ಬ್ರೆಡ್ ಮಾಡುವಾಗ ವೀಟ್ನಲ್ಲಿ ಲೈಸಿನ್ ಕೊರತೆ ಇದೆ. ಈಗ ನೀವು ಒಂದು 10% ಸೋಯಾಬೀನ್ ಹಾಕಿದರೆ ನ್ಯೂಟ್ರಿಷನಲ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಅಲ್ಲ, ಈಗೆಲ್ಲ ಮೈದಾ ಬ್ರೆಡ್ ಬೇಡ, ಹೋಲ್ ವೀಟ್ ಬ್ರೆಡ್ ಬೇಕು ಅಂತ ಒಂದು ಆಂದೋಲನ ಶುರು ಮಾಡ್ಕೊಂಡಿದ್ದಾರೆ. ಹೌದು ಅಲ್ವೇ? ಹೌದು. ಹೋಲ್ ಬ್ರೆಡ್ ಕ್ವಾಲಿಟಿ ಯಾವಾಗಲೂ ಬೆಟರ್, ಅದರಲ್ಲಿ ವೀಟಿನ ಒಳಗಡೆ ಎಲ್ಲ ಬರುತ್ತೆ, ಎಲ್ಲ ಅಂಶಗಳು ಇರುತ್ತೆ. ಮೈದಾ ಅಂದ್ರೆ ಅದರ ಒಂದೇ ಅಂಶ ಬಿಳಿಯಾಗಿರುತ್ತೆ, ಅದನ್ನು ಬೇರೆ ಪ್ರೊಸೆಸಿಂಗ್ ಅಲ್ಲಿ ಬೇರೆ ಬೇರೆ ಅಂಶಗಳನ್ನು ಹಾಕಿರ್ತಾರೆ. ಓಕೆ, ಈಗ ರಾಘವೇಂದ್ರ ಅವರೇ, FPOಗಳು ಅಂದ್ರೆ ರೈತರ ಗುಂಪು. ಈಗ ತಂತ್ರಜ್ಞಾನ ವರ್ಗಾವಣೆ ಅನ್ನೋ ವಿಚಾರ ಬಂದಾಗ ಗುಂಪಿಗೂ ಒಂದೇ ಚಾರ್ಜು, ಒಬ್ಬ ವೈಯಕ್ತಿಕ ಬಿಸ್ನೆಸ್ ಮ್ಯಾನ್ಗೂ ಒಂದೇ ಚಾರ್ಜು, ಆ ಥರನಾ? ಅಥವಾ ಈ ರೈತರಿಗೋಸ್ಕರ ಏನಾದರೂ ರಿಯಾಯಿತಿಗಳನ್ನು ಏನಾದರೂ ಕೊಡ್ತೀರಾ, ಅಥವಾ ಅವ್ರಿಗೇನಾದರೂ ವಿಶೇಷವಾದ ತರಬೇತಿಗಳು ಆ ಥರದ್ದು ಏನಾದರೂ ತಾವು ಮಾಡ್ತೀರಾ? ಸರ್, ತಂತ್ರಜ್ಞಾನ ವರ್ಗಾವಣೆ ಅಂತ ಬಂದಾಗ ರೈತರಿಗೆ ಸಿಗುವ ತಂತ್ರಜ್ಞಾನಗಳು ಹಾಗೂ ಒಬ್ಬ ಉದ್ಯಮಿಗೆ ಸಿರುವ ತಂತ್ರಜ್ಞಾನಗಳು ಒಂದೇನೆ. ಈ ನಮ್ಮ ತಂತ್ರಜ್ಞಾನವನ್ನ ರೈತರು ಅದನ್ನ ಬಳಸ್ಕೋಬಹುದು. ಆದರೆ ಎಫ್ ಪಿ ಒಗೆ ಅಂತ ಬಂದಾಗ ಎಫ್ ಪಿ ಒ ಹೆಸರಿನಲ್ಲಿ ತಂತ್ರಜ್ಞಾನವನ್ನ ತಗೊಂಡಿರ್ಕೊಂಡ್ರೆ ಉಚಿತ, ಅದು ಒಳ್ಳೆಯದು. ಯಾಕೆಂದ್ರೆ ಆ ಒಂದು ಎಫ್ ಪಿ ಒನಲ್ಲಿ ಸುಮಾರು ಸದಸ್ಯರು ಇರಬಹುದು. ಸೊ ಹಾಗಾಗಿ ಆ ಒಂದು ಎಫ್ ಪಿ ಒ ಹೆಸರಲ್ಲಿ ಅವರು ಅದನ್ನ ಪಡೆದ್ರೆ ಅಧ್ಯಕ್ಷರು ಅಥವಾ ಸಿಇಒನೋ ಅದನ್ನ ತಗೊಂಡ್ರೆ ಅದು ಒಳ್ಳೆಯದು. ಜೊತೆಗೆ ಈ ನಮ್ಮಿಂದ ಯಾವುದೇ ಈ ರಿಯಾಯಿತಿಗಳು ದರದಲ್ಲಿ ಅವರಿಗೆ ನೇರವಾಗಿ ಸಿಗೋದಿಲ್ಲ, ಆದರೂ ಅವರಿಗೆ ನಮ್ಮ ಈ ಉದ್ಯಮ ಉತ್ತೇಜಕ ಸಂಸ್ಥೆಗಳಾದಂತಹ ಕೆಪೆಕ್ ಇರ್ಬೋದು, ಅಪೀಡಾ ಇರ್ಬೋದು, ನಬಾರ್ಡ್ ಇರ್ಬೋದು, ಇವರಿಂದ ಅವರು ನಮ್ಮಿಂದ ಈ ತಂತ್ರಜ್ಞಾನವನ್ನು ಪಡೆದ ಒಂದು ದರವನ್ನು ಮರುಪಡೆಯಲು ಅವಕಾಶ ಇದೆ. ಅದಕ್ಕೆ ಅವರು ಆ ಸಂಸ್ಥೆಗಳನ್ನ ನಮ್ಮಿಂದ ತಂತ್ರಜ್ಞಾನವನ್ನು ಪಡೆದ ನಂತರ ಅವ್ರನ್ನ ಸಂಪರ್ಕಿಸಬೇಕು. ಓಹೋ, ಅಂದರೆ ಈಗೇನು ನೀವು ಅವರಿಗೆ ಫೀಸ್ ಚಾರ್ಜ್ ಮಾಡ್ತೀರಾ, ಅದನ್ನು ಅವ್ರು ಮತ್ತೆ ಅವ್ರ ಕಡೆಯಿಂದ ಪಡ್ಕೋಬೋದು ಅಂತ ಹೇಳ್ತೀರಿ? ಹೌದು ಸರ್. ಅಲ್ವಾ, ಅಂದರೆ ಎಷ್ಟೋ ಸಂದರ್ಭದಲ್ಲಿ ನಬಾರ್ಡೆ ಎಫ್ ಪಿ ಒಗಳನ್ನು ಸ್ಪಾನ್ಸರ್ ಮಾಡಿರುತ್ತೆ. ಹೌದು, ಅಂಥ ಎಫ್ ಪಿ ಒಗಳು ನಿಮ್ಮಿಂದ ಏನು ತಂತ್ರಜ್ಞಾನವನ್ನು ಪಡೀತಾರೆ, ನಿಮಗೆ ಶುಲ್ಕ ಪಾವತಿ ಮಾಡ್ತಾರೆ, ಅದು ಅಲ್ಲೇ ಅವರಿಗೆ ರೀಇಂಬರ್ಸ್ ಆಗುತ್ತೆ. ಆಗುತ್ತೆ ಸರ್. ಓಕೆ, ವಿಶೇಷವಾದ ಏನಾದರೂ ತರಬೇತಿಗಳನ್ನ ಏನಾದರೂ ಉಚಿತವಾಗಿ ರೈತರಿ ಮಾಡ್ತಿರೋ ತಾವು ಸರ್? ಹೇಳಿದ್ರೆ ಅವರು ಅವರೇ ನಿಮ್ಮ ಬಳಿ ಬಂದು ಕೇಳಿದ್ರೆ? ಹಾಂ, ನಮ್ಮ ಬಳಿ ಬಂದು ಕೇಳಿದ್ರೆ ಖಂಡಿತವಾಗ್ಲೂ ನಾವು ಯಾವುದಾದ್ರೂ ಒಂದು ವಿಶೇಷವಾದಂತಹ ಒಂದು ತಂತ್ರಜ್ಞಾನದ ಗುಂಪು ಅಥವಾ ತಂತ್ರಜ್ಞಾನದ ಕ್ಷೇತ್ರದ ಮೇಲೆ ಅವರು ಕೇಳಿದ್ರೆ ಖಂಡಿತವಾಗ್ಲೂ ಮಾಡಿಕೊಡ್ತೀವಿ ಸರ್. ಓಕೆ, ಇನ್ನೂ ಏನೇನು ತಾಂತ್ರಿಕತೆಗಳು ನಿಮ್ಮಲ್ಲಿ ಇದ್ದಾವೆ ಈಗ ರೆಡಿ ಟು ಸರ್ವ್ ಅಂತ? ರೆಡಿ ಸರ್ವ್ ನೋಡಿ, ಇನ್ನು ವೇ ಪ್ರೋಟೀನ್ ಹೈಡ್ರಲೈಸೇಟ್ ಅಂತ ಇದೆ. ವೇ ಅಂದ್ರೆ ಹಾಲಿನಿಂದ ಸಿಗುವ ಪ್ರೋಟೀನು. ಈಗ ನೀವು ಪನೀರ್ ಅಂತ ಒಂದು ಪ್ರಾಡಕ್ಟ್ ಇದೆ, ಅಥವಾ ಚೀಸ್ ಅಂತೀವಿ, ಹಾಲಿನಿಂದ ಮಾಡುವಾಗ ಹಾಲನ್ನು ಬ್ರೇಕ್ ಮಾಡಿ ಪ್ರೋಟೀನ್ ಅನ್ನು ಸಪ್ರೇಟ್ ಮಾಡ್ತೀವಿ. ವೇ ಅಂದ್ರೆ ಅದರ ಟಾಪ್ ಪೋರ್ಷನ್ ನಲ್ಲಿ ಸೊಲ್ಯೂಬಲ್ ಪ್ರೋಟೀನ್ ಅಂತೀವಿ, ಅವನ್ನು ನಾವು ಡ್ರೈ ಮಾಡಿದ್ರೆ ವೇ ಪೌಡರ್ ಸಿಗುತ್ತೆ. ವೇ ಪೌಡರನ್ನು ಎನ್ಝೈಮ್ ಅಂದರೆ ಕಿಣ್ವಗಳನ್ನು ಉಪಯೋಗಿಸಿ ಬ್ರೇಕ್ ಮಾಡುತ್ತೇವೆ. ಆವಾಗ ನಿಮಗೆ ಹೈಡ್ರಲೈಸೇಟ್ ಅನ್ನೋ ಒಂದು ಪ್ರಾಡಕ್ಟ್ ಸಿಗುತ್ತೆ. ಅದಕ್ಕೆ ಉತ್ತಮವಾದ ಗುಣಗಳಿವೆ. ಈಗ ಎಸಿ ಇನ್ಹಿಬಿಟರಿ ಪ್ರಾಪರ್ಟೀಸ್ ಅಂತೀವಿ, ಈಗ ಪ್ರೆಷರನ್ನು ಕಡಿಮೆ ಮಾಡೋದು, ಉದ್ವೇಗವನ್ನು ಕಡಿಮೆ ಮಾಡುವುದು. ಈಗ ವೇ ಪ್ರೋಟೀನ್ಗೆ ತುಂಬ ಮಾರ್ಕೆಟ್ನಲ್ಲಿ ರೇಟ್ ತುಂಬ ಹೈ ಇದೆ. ಈಗ ಇದನ್ನು ಮಾಡಿದ್ರೆ ಇನ್ನೂ ಅದಕ್ಕೆ ಮೌಲ್ಯವರ್ಧನೆ ಆಗುತ್ತೆ. ಮೆಡಿಕಲ್ ಪ್ರಾಡಕ್ಟ್ನಲ್ಲೆಲ್ಲ ಉಪಯೋಗಿಸಬಹುದು. ಅದು ನಮ್ಮ ಹತ್ರ ಇದೆ. ಆಮೇಲೆ ಕಡಿಮೆ ಕೊಬ್ಬು ಅಧಿಕ ಪ್ರೋಟೀನಿನ ತಿನಿಸುಗಳು, ಕೊಬ್ಬಿನ ಅಂಶ ಕಡಿಮೆ ಮಾಡೋದು. ಆಮೇಲೆ ಕೊಬ್ಬಿನ ಅಂಶ ಅಂದರೆ ಈಗ ಕಡಲೆ ಉಪಯೋಗಿಸ್ತೀವಿ, ಕೊಬ್ಬಿನ ಅಂಶ ಜಾಸ್ತಿ ಇದೆ, ಕೆಲವರಿಗೆ ಕೊಬ್ಬಿನ ಅಂಶ ಜಾಸ್ತಿ ಬೇಡ ಅನ್ಬಹುದು. ಆವಾಗ ಕಡಿಮೆ ಕೊಬ್ಬಿಂದ ಪ್ರಾಡಕ್ಟ್ಸ್, ಈಗ ಕಡಲೆ ಅಂತೀವಿ, ಅದರಿಂದ ಎಣ್ಣೆ ಅಂಶವನ್ನು ಕಡಿಮೆ ಮಾಡ್ತೀವಿ. ಈಗ ಆ ಥರ ಡಿಮಾಂಡು ಇದೆ, ಕೊಬ್ಬಿನ ಅಂಶ ಕಡಿಮೆ ಇರಬೇಕು ಅಂತ. ಎಣ್ಣೆ ಬೀಜಗಳು ಅಂದರೆ ಬರೀ ಎಣ್ಣೆ ಬೀಜಗಳಿಂದ ಎಣ್ಣೆ ತೆಗೆಯೋದಷ್ಟೇ ಅಲ್ಲ, ಮೌಲ್ಯವರ್ಧಿತ ಉತ್ಪನ್ನಗಳು ಸಾಕಷ್ಟು ಇದ್ದಾವೆ. ಹೌದು, ಈಗ ಕಡಲೆ ಬೀಜ ಅಂತೀವಿ, ಈಗ ಎಷ್ಟೋ ಕಸ್ಟಮರ್ಸ್ ಹೇಳ್ತಾರೆ ಕಡಲೆ ಬೀಜದಲ್ಲಿ ಎಣ್ಣೆ ಅಂಶ ಜಾಸ್ತಿ ಇದೆ, ನಮಗೆ ಎಣ್ಣೆ ಪೂರ್ತಿ ಹೋಗಬಾರದು, ಅದರಲ್ಲಿ 50% ಇದ್ದರೆ ಅದನ್ನು 20% ಹೇಗೆ ತರೋದು, ಅದಕ್ಕೂ ನಮಗೆ ರಿಸರ್ಚ್ ಬೇಕು. ಓಕೆ, ಸೊ ಎಣ್ಣೆ ಅಂಶವನ್ನು 50-20% ತರ್ತೀವಿ. ಆ ಕಡಿಮೆ ಫ್ಯಾಟ್ ಅಂತೀವಿ, ಅದು ಕಡಿಮೆ ಆದ ಮೇಲೆ ಅದರಿಂದಲೇ ನೀವು ಚಿಕ್ಕಿ ಮಾಡಿ, ಆವಾಗ ನಿಮಗೆ ಲೋ ಫ್ಯಾಟ್ ಆಯಿತು ಪ್ರಾಡಕ್ಟಲ್ಲಿ. ನಮ್ಮ ಹತ್ರ ಈ ಥರ ಡಿಮಾಂಡು ಬಂದಿದೆ. ಹಿಂಡಿ ಅಂತೀವಿ, ಏನಕ್ಕೆ ಹೇಳೋದು, ಎಣ್ಣೆ ತೆಗೆದ ಮೇಲೆ ಸಿಗುವುದು ಹಿಂಡಿ, ಅದರಿಂದ ಚಿಕ್ಕಿ ಮಾಡೋಕ್ಕಾಗುತ್ತಾ, ನಮಗೆ ಎರಡನ್ನೂ ಉಪಯೋಗಿಸಬೇಕು. ಇವಾಗ ಸೋಯಾದಿಂದ ಹಾಲೊಂದಿ, ಸೋಯಾ ಮಿಲ್ಕ್ ಆದ ಮೇಲೆ ಸಿಗುವ ಒಕಾರ ಅಂತ ಇದೆ, ಅದರಿಂದ ನಾವೇನಾದ್ರು ಪ್ರಾಡಕ್ಟ್ ಮಾಡ್ಬೋದಾ, ಈ ಥರ ತುಂಬ ಕಸ್ಟಮರ್ ಕಡೆಯಿಂದ ಕ್ವೆರಿ ಬರ್ತಾ ಇದೆ. ಸರ್, ಈಗ ರೈತರು ಬರ್ತಾರೆ ತಮ್ಮ ಹತ್ರ, ಅವರಿಗೆ ತರಬೇತಿ ಕೊಡೋದಕ್ಕೆ ತೋರಿಸೋದಕ್ಕೆ ನಿಮ್ಮಲ್ಲಿ ಯಂತ್ರಗಳು, ಆ ಪ್ರೋಸಸ್ಸು, ಆಮೇಲೆ ಬರಬಹುದಾದಂಥ ಸಮಸ್ಯೆಗಳು, ಇದೆಲ್ಲದನ್ನು ನೀವು ಪ್ರಾಯೋಗಿಕವಾಗಿ ತರಬೇತಿ ಕೊಡ್ತೀರಾ ನಿಮ್ಮ ವಿಭಾಗದಲ್ಲಿ? ನಮ್ಮ ವಿಭಾಗದಲ್ಲಿ ತರಬೇತಿ ಕೊಡ್ತೇವೆ. ಆಯಿಲ್ ಸೀಡ್ ಪ್ರೊಸೆಸಿಂಗ್ ಮೇಡೆ ಎಷ್ಟೋ ಶಾರ್ಟ್ ಟರ್ಮ್ ಕೋರ್ಸ್ಗಳನ್ನು ಮಾಡಿದ್ದೇವೆ. ಅದರಲ್ಲಿ ಹೇಗೆ ಮಾಡಬಹುದು, ಹಲ್ ತೆಗೆಯೋದು ಹೇಗೆ, ಈ ಮೆಷಿನರಿ ಏನು, ಡ್ರೈ ಮಾಡದೆ ಅಂತೀವಿ. ಈಗ ಹಾಲಿನ ಹುಡಿ ರೈತರು ನೋಡಿರ್ತಾರೆ, ಹೇಗೆ ಅದನ್ನ ಹುಡಿ ತೆಗೆಯುವುದು ಅವರಿಗೆ ಗೊತ್ತಿಲ್ಲ. ಈಗ ಹಾಲು ನೋಡಿದೀವಿ, ಹಾಲಿನ ಹುಡಿ ಬಾಟಲಿ ಬಂದಿರುತ್ತೆ. ಪುಡಿ ಹೇಗೆ ಮಾಡ್ತಾರೆ? ಪುಡಿ ಅಂದ್ರೆ ಹಾಲು ಇದೆ ಅಲ್ಲ, ಸಿಎಫ್ಟಿಆರ್ಎನಲ್ಲಿ ಹಿಂದೇನೆ ವರ್ಕ್ ಆಗಿದೆ, ಸ್ಪ್ರೇ ಡ್ರೈಡ್ ಪ್ರೋಟೀನ್ ಅಂದ್ರೆ ಫ್ಯಾಟ್. ಈಗ ಬಫೆಲೋ ಮಿಲ್ಕ್ ಅಲ್ಲಿ ಫ್ಯಾಟ್ ಜಾಸ್ತಿ ಇದೆ, ಹಿಂದೆ ಫ್ಯಾಟ್ ಜಾಸ್ತಿ ಮಕ್ಕಳಿಗೆ ಇರಬಾರದು. ಫ್ಯಾಟ್ ಅಂತ ಕೊಬ್ಬಿನ ಅಂಶ ತೆಗೆದು ಬಿಡ್ತಾರೆ, ಫ್ಯಾಟ್ ತೆಗೆದು ಬಿಟ್ಟು ಉಳಿದ ಲಿಕ್ವಿಡ್ ಇದೆಯಲ್ಲ ಅದನ್ನು ಸ್ಪ್ರೇ ಡ್ರೈಯಿಂಗ್, ಸ್ಪ್ರೇ ಡ್ರೈ ಅಂದರೆ ಸ್ಪ್ರೇ ಮಾಡೋದು, ಸ್ಪ್ರೇ ಮಾಡಿ ಮಾಯಿಶ್ಚರನ್ನು ತೆಗೆಯೋದು. ಆವಾಗ ಅದು ಮಾಯಿಶ್ಚರ್ ಹೋದ ಮೇಲೆ ಅದು ಕೆಳಗಡೆ ಬೀಳುತ್ತೆ. ಈಗ ಎರಡು ಮೂರು ವಿಧಾನಗಳಿವೆ ಡ್ರೈ ಮಾಡೋದಕ್ಕೆ. ಡ್ರಮ್ ಡ್ರೈಯಿಂಗ್ ಅಂತೀವಿ, ಸ್ಪ್ರೇ ಡ್ರೈಯಿಂಗ್ ಅಂತೀವಿ, ವ್ಯಾಕ್ಯೂಮ್ ಡ್ರೈಯಿಂಗ್ ಅಂತೀವಿ. ರೈತರಿಗೆ ಅವುಗಳ ಬಗ್ಗೆ ಮಾಹಿತಿ ಇಲ್ಲ. ಅವರು ಬಂದರೆ ಅವುಗಳನ್ನೆಲ್ಲ ಪ್ರಾತ್ಯಕ್ಷಿಕವಾಗಿ ತೋರಿಸ್ತೇವೆ. ಅಂದರೆ ನಿಮ್ಮಲ್ಲಿ ಈಗ ತರಬೇತಿ ಅಂದರೆ ಒಂದು ತಾಂತ್ರಿಕತೆಗಳನ್ನು ಕೊಡೋದ್ರ ಜೊತೆಗೆ ಪ್ರಾಯೋಗಿಕವಾಗಿ ಈ ತರ ಅಂಶಗಳನ್ನು ತಿಳಿಸ್ಕೊಡ್ತೇವೆ ಅಲ್ವೇ. ಆಮೇಲೆ ನಮ್ಮ ಪೈಲಟ್ ಪ್ಲಾಂಟ್ ಇದೆ, ಅಲ್ಲಿ ಫುಡ್ ಪ್ರೊಸೆಸಿಂಗ್ ಬೇಕಿರುವ ಎಲ್ಲಾ ವಿಧದ ಸಲಕರಣೆಗಳು ಅಲ್ಲಿದ್ದಾವೆ ಇದ್ದಾವೆ. ನೀವೇನೋ ಹೇಳಿದ್ರಿ ತರಬೇತಿಗಳು ಅಂದಾಗ ರಾಘವೇಂದ್ರ ಅವರೇ ತಾವು ಇನ್ನೊಂಚೂರು ಬೆಳಕು ಚೆಲ್ಲಬೇಕು. ಈ ತರಬೇತಿ ಅನ್ನೋದು ಒಂದು ದಿವಸದ, ಮೂರು ದಿವಸದ, ಏಳು ದಿವಸದ, ಒಂದು ತಿಂಗಳದ, ಹೇಗೆ ಇದು ತರಬೇತಿ? ಸರ್, ನಮ್ಮಲ್ಲಿ ಎರಡು ಮೂರು ರೀತಿಯ ತರಬೇತಿಗಳಿದೆ. ಒಂದು ಮೂರು ದಿನದ ತರಬೇತಿ ಹಾಗೂ ಐದು ದಿನದ ತರಬೇತಿ. ಇವೆರಡನ್ನೂ ಮೀರಿ ಅವಧಿ ಏನಾದರೂ ಹೆಚ್ಚಿನ ಅವಧಿ ಬೇಕು ಅಂತ ತರಬೇತಿ ಕಾರ್ಯಕ್ರಮದ ಮುಂಚೆನೆ ನಿರ್ಧಾರ ಆದರೆ 15 ದಿನದ ತರಬೇತಿ ಕಾರ್ಯಕ್ರಮನು ಮಾಡಬಹುದು. ಸೊ ಅದು ಆ ಪೂರ್ವ ನಿರ್ಧಾರಿತವಾಗಿ ಆ ರೈತರ ಗುಂಪುಗಳು ಹಾಗೂ ಇವರು ನಿರ್ಧರಿಸಬೇಕು. ಜೊತೆಗೆ ತರಬೇತಿ ಕಾರ್ಯಕ್ರಮಕ್ಕಿಂತ ಒಂದು ದಿನದ ಒಂದು ಅನುಭವ ಆಧಾರಿತ ಅಥವಾ ಓರಿಯೆಂಟೇಷನ್ ಪ್ರೋಗ್ರಾಮ್ ಅಂತಲೂ ಕೂಡ ಮಾಡ್ತೀವಿ. ಅದು ಒಂದು ದಿನದ್ದು. ಈಗ ನಿಮ್ಮಲ್ಲಿಗೆ ತರಬೇತಿಗೆ ಬರೋರಿಗೆ ಅಲ್ಲೇನಾದ್ರು ಉಳಿಯೋಕೆ ಅವಕಾಶ ಇರುತ್ತಾ, ಮತ್ತು ಊಟ ತಿಂಡಿ ಏನಾದರೂ ವ್ಯವಸ್ಥೆ ನಿಮ್ಮಲ್ಲಿ, ಕ್ಯಾಂಟೀನ್ ಆ ಥರದ್ದು ಏನಾದರೂ ಇದೆಯಾ ಅಥವಾ ಅವರೇ ಎಲ್ಲ ವ್ಯವಸ್ಥೆ ಮಾಡ್ಕೊಂಬರ್ಬೇಕ? ಸರ್, ನಮ್ಮಲ್ಲಿ ಕ್ಯಾಂಟೀನ್ ವ್ಯವಸ್ಥೆ ಇದೆ. ಹಾಗೆಯೇ ನಿಗದಿತ ಅಥವಾ ಅಲ್ಪ ತರಬೇತಿ ಕಾರ್ಯಕ್ರಮಕ್ಕೆ ಬೇಕಾದಂಥ ಒಂದು 15-20 ಜನಕ್ಕಾಗುವಂಥ ಉಳ್ಕೊಳ್ಳೋಕ್ಕೂ ವ್ಯವಸ್ಥೆ ಇದೆ. ಅದು ಪೂರ್ವ ನಿಗದಿ ಆಗಬೇಕು ಸರ್. ಓಕೆ ಓಕೆ. ಅಂತಿಮವಾಗಿ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್ ಗೋವಿಂದರಾಜ್ ಅವರೇ? ಅಂತಿಮವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ, ಎಣ್ಣೆ ಬೀಜಗಳ ಬಗ್ಗೆ ರೈತರಿಗೆ ಉತ್ತಮವಾದ ಮಾಹಿತಿ ಬೇಕು. ಅವರು ಬೆಳೀತಾರೆ. ಈಗ ಚಿತ್ರದುರ್ಗದಲ್ಲಿ ಹೋದರೆ ನಮಗೆ ಶೇಂಗಾ ಬೆಳೆದು ಗೊತ್ತು ಸರ್, ಇದೆಲ್ಲ ನಮಗೆ ಗೊತ್ತಿಲ್ಲ ಅಂತಾರೆ. ಹೀಗೆ ಮಾಡ್ತೀರಾ, ಬಟರ್ ಮಾಡ್ತೀರಾ, ಅದು ಹೇಗೆ ನಮಗೆ ಹೇಳಿಕೊಡಿ ಅಂತ ಹೇಳ್ತಾರೆ. ಸೊ ರೈತರಿಗೆ ತುಂಬ ಪ್ರೊಸೆಸಿಂಗ್ ಅಂತೀವಿ, ಸಂಸ್ಕರಿಸುವ ವಿಧಾನದ ಬಗ್ಗೆ, ಅದರ ಉಪಯೋಗದ ಬಗ್ಗೆ, ಯಾವ ಬೀಜ ಒಳ್ಳೆಯದು, ಯಾವ ಬೀಜದಿಂದ ತೊಂದರೆ ಇದೆ ಅನ್ನೋದರ ಬಗ್ಗೆ ಮಾಹಿತಿ ಅವರಿಗೆ ಬೇಕು. ಯಾರೋ ಒಬ್ಬರು ನಾವು ಹೇಳ್ತೀವಿ ನಾವು ಕಡಲೆ ಬೀಜ ಮಾಡ್ತೀವಿ ಅದು ಮಾಡ್ತೀವಿ, ಯಾರೋ ರೇಟ್ ಕೊಡ್ತಾರೆ ಮಾರ್ತೇವೆ. ಅವಲ್ಲ, ಮೌಲ್ಯವರ್ಧನೆಯ ಬಗ್ಗೆ ಅದು ಹೋಗಿ ಏನಾಗುತ್ತೆ, ನಾವು ಪೀನಟ್ ಬಟರ್ ತರ್ತೀವಿ ಹೇಗೆ ಮಾಡಿರ್ತಾರೆ ಅವ್ರಿಗೆ ಗೊತ್ತಿರೋದಿಲ್ಲ. ಬೆಣ್ಣೆ ಅಂದರೆ ಕಡಲೆ ಬೀಜದ ಬಟರ್. ಅರ್ಥ ಆಯಿತು. ಅಂದರೆ ಅದರ ಬಗ್ಗೆ ಜ್ಞಾನ ಪಡ್ಕೋಬೇಕು, ಆ ಪಡೆದಂತಹ ಜ್ಞಾನವನ್ನು ಉತ್ಪನ್ನಗಳ ಮೂಲಕ FPOಗಳಾಗಲಿ ರೈತ ಸಂಘಟನೆಗಳಾಗಲಿ ಮಾಡಿಕೊಂಡು ಆದಾಯ ಪಡಿಬೇಕು. ತರಬೇತಿ ಕೊಡೋಕ್ಕೆ CFTRI ಸಂಸ್ಥೆ ರೆಡಿ ಇದೆ ಅಲ್ವೇ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಡಾಕ್ಟರ್ ಗೋವಿಂದರಾಜ್ ಅವರೇ ಸಂಪರ್ಕ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬಿಡ್ತೀರಾ? 9986745537. ಇನ್ನೊಂದ್ಸರಿ ಹೇಳ್ತೀರಾ? 9986745537. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9986745537. ತಮ್ಮದು ರಾಘವೇಂದ್ರ ಅವರೇ? ಸರ್, 9110024189. ಇನ್ನೊಮ್ಮೆ ಹೇಳ್ತೀರಾ? 9110024189. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9110024189. ಒಳ್ಳೆಯದು. ಡಾಕ್ಟರ್ ಗೋವಿಂದರಾಜ್ ಅವರೇ ಹಾಗೂ ರಾಘವೇಂದ್ರ ಅವರೇ, ಇದುವರೆಗೂ ಎಣ್ಣೆ ಬೀಜಗಳ ಮೌಲ್ಯಾಧಾರಿತ ಉತ್ಪನ್ನಗಳು ಹಾಗೆ CFTRI ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು. ನಮಸ್ಕಾರ. ವಂದನೆಗಳು. ನಮಸ್ಕಾರ ಸರ್. ನಮ್ಮ ಕಂಪನಿ, ರೈತ ಉತ್ಪಾದಕರ ಕಂಪನಿ. ಇದುವರೆಗೆ ಎಣ್ಣೆಕಾಳು ಬೆಳೆಗಳ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಕುರಿತ ಸಂವಾದವನ್ನು ಕೇಳಿದಿರಿ. ಭಾಗವಹಿಸಿದ್ದವರು ಮೈಸೂರಿನ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದ ಪ್ರಧಾನ ತಾಂತ್ರಿಕ ಅಧಿಕಾರಿ ಡಾಕ್ಟರ್ ಗೋವಿಂದರಾಜು ಹಾಗೂ ಹಿರಿಯ ತಾಂತ್ರಿಕ ಅಧಿಕಾರಿ ರಾಘವೇಂದ್ರ SV. ಬರುವ ವಾರ ನಮ್ ಕಂಪನಿ ಬಾನುಲಿ ಸರಣಿಯ ಅವಲೋಕನ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಮೈಸೂರು ವಿಶ್ವವಿದ್ಯಾನಿಲಯದ ಸಮೂಹ ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ MS ಸಪ್ನ, ಮೈಸೂರಿನ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದ ಹಿರಿಯ ತಾಂತ್ರಿಕ ಅಧಿಕಾರಿ SV ರಾಘವೇಂದ್ರ ಮತ್ತು ಮಂಡ್ಯದ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆಯ ನಿರ್ದೇಶಕರಾದ ಮಹೇಶ್ ಚಂದ್ರಗುರು. ನಮ್ಮ ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಸಹಯೋಗ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ, ಸಮೂಹ ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆ ಮಂಡ್ಯ. ಶೀರ್ಷಿಕೆ ಗೀತೆ ರಚನೆ ರಮೇಶ್ ಪಿ ರಂಗಸಮುದ್ರ, ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ, ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ, ಸಹಗಾಯನ ಹಾಗೂ ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ನಮ್ಮ ಕಂಪನಿ ಇದು, ನಮ್ಮ ಕಂಪನಿ, ನಮ್ಮ ಕಂಪನಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವ ಮೂರ್ತಿ. ಇದು ನಮ್ಮ ಕಂಪನಿ, ರೈತ ಉತ್ಪಾದಕರ ಕಂಪನಿ. ರೀ, ಒಂದೊಳ್ಳೆ ಇನ್ಶೂರೆನ್ಸ್, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಯ ಜೀವನೋತ್ಸವ, ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ.